ಹಾಗೆ ಮೊದಲು ಬ್ಯಾಂಕಿಗೆ ದೂರು ನೀಡಿ, 30 ದಿನಗಳಲ್ಲಿ ಉತ್ತರ ಸಿಗದಿದ್ರೆ ಅಥವಾ ಪರಿಹಾರ ಸಿಗದಿದ್ರೆ ಸಿಎಂಎಸ್ ಪೋರ್ಟಲ್ ನಲ್ಲಿ ದೂರು ನೀಡಿ. ಅದಕ್ಕೆ ಮೊದಲು ಬ್ಯಾಂಕ್ ಆಮೇಲೆ ಸಿಎಂಎಸ್ ಪೋರ್ಟಲ್, ಇಲ್ಲಾಂದ್ರೆ ದೂರನ್ನು ಅನುಮೋದಿಸಲಾಗುವುದಿಲ್ಲ. ಹೋಗೋಣ. ಬಂತಲ್ಲೋ ಹೊಸಕಿಟ್ ಬ್ಯಾಂಕ್. ಆರ್ಬಿಐ ಹೇಳುತ್ತೆ ಮೊದಲು ನಮ್ಮ ಬ್ಯಾಂಕ್, ಆಮೇಲೆ ಆರ್ಬಿಐ ಒಂಬುಡ್ಸ್ಮನ್. 18 ವರ್ಷಕ್ಕಿಂತ ಮೇಲ್ಪಟ್ಟ ಮಹಿಳೆಯರಿಗೆ ಎಲ್ಐಸಿ ಅಭಿಮಾ ಸಖಿ ಯೋಜನೆ ಇದು ಕೊಡುತ್ತೆ. ಎಲ್ಐಸಿ ಏಜೆಂಟ್ ಆಗುವ ತರಬೇತಿ ಷರತ್ತುಗಳ ಅನುಸಾರವಾಗಿ ಕಾರ್ಯನಿರ್ವಹಿಸಿದಲ್ಲಿ 3 ವರ್ಷದ ತನಕ ಸ್ಟೈಪೆಂಡ್ ಹಾಗೂ ಪಾಲಿಸಿಯ ಕಮಿಷನ್ ಕೂಡ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಎಲ್ಐಸಿ ಶಾಖೆಗೆ ಭೇಟಿ ಕೊಡಿ ಅಥವಾ ಎಲ್ಐಸಿ ಇಂಡಿಯಾ ಡಾಟ್ ಇನ್ ಗೆ ವಿಸಿಟ್ ಮಾಡಿ. ಎಲ್ಐಸಿ ಸ್ವಾವಲಂಬಿ ನಾರಿ ಖುಷಾಲಿ ಹಮಾರಿ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನೋಡೋಣಂತ. ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟೆ, ನೆರೆಯ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಜೈರಾಬಾದ್ ತಾಲೂಕೊಳಗ ಮಳೆಯಾಗುವಂತಹ ಸಾಧ್ಯತೆಗಳು ಕೇವಲ 10-15% ಅನ್ನುವಂತಹ ಸೂಚನೆಯನ್ನು ತಜ್ಞರು ನೀಡುತ್ತಾ ಇದ್ದಾರೆ. ಬಹುತೇಕ ಎಲ್ಲ ಜಿಲ್ಲೆಗಳಲ್ಲಿ ಒಣ ಬಿಸಿಲಿನ ಪ್ರಸನ್ನದಾಯಕವಾದಂತಹ ಸ್ವಚ್ಛ ವಾತಾವರಣ ಇರ್ತದೆ. ಅಲ್ಲಿ ಇಲ್ಲಿ ಎಲ್ಲೋ ಕೆಲವು ಕಡೆ ಮೋಡಗಳು ಕಾಣಿಸಿಕೊಳ್ಳಬಹುದು. ಆದರೆ ಬಹುತೇಕ ಪ್ರಮಾಣದೊಳಗೆ ಒಳ್ಳೆಯ ಪ್ರಸನ್ನದಾಯಕವಾದಂತಹ ವಾತಾವರಣ ಇರ್ತದೆ ಅಂತ ಹೇಳಿ ತಂದರು ಹೇಳ್ತಾ ಇದ್ದಾರೆ. ಈ ಒಂದು ಮುನ್ಸೂಚನೆಯನ್ನು ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ. ಇದುವರೆಗೆ ನಿತ್ಯ ಮೇಘ ಸಂದೇಶ ಕೇಳಿದ್ದೀರಿ. ಮಣ್ಣಿನ ಮಗ. ಇವತ್ತಿನ ನಮ್ಮ ಈ ಕಾರ್ಯಕ್ರಮದೊಳಗ ಐಟಿ ಕಂಪನಿ ಬಿಟ್ಟು ಕೃಷಿಯಲ್ಲಿ ಸಾಧನೆ ಮಾಡುತ್ತಿರುವ ಕಲಬುರಗಿ ಜಿಲ್ಲೆ ಶಹಾಬಾದ್ ತಾಲೂಕಿನ ಭಂಕೂರ್ ಗ್ರಾಮದ ರಾಜಶೇಖರ್ ಪಾಟೀಲ್ ಅವರೊಂದಿಗಿನ ಮಾತುಕತೆಯನ್ನ ಕೇಳೋಣಂತ. ಮಾತುಕತೆಯನ್ನ ನಡೆಸಿಕೊಡುತ್ತಾರೆ ಸೋಮಶೇಖರ್ ಎಸ್ ರೂಳಿ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು ಮತ್ತು ಇವತ್ತಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ಆತ್ಮೀಯರೇ, ಇವತ್ತಿನ ಕಾರ್ಯಕ್ರಮದೊಳಗೆ ನಮ್ಮ ಜೊತೆಗೆ ಕಲಬುರಗಿ ಜಿಲ್ಲೆ ಶಹಾಬಾದ್ ತಾಲೂಕು ಭಂಕೂರು ಗ್ರಾಮದ ರಾಜಶೇಖರ್ ಪಾಟೀಲ್ ಅವರಿದ್ದಾರೆ. ರಾಜಶೇಖರ್ ಪಾಟೀಲ್ ಅವರೇ, ತಮಗೆ ಹಾರ್ದಿಕವಾದಂತಹ ಸ್ವಾಗತ ಮತ್ತು ನಮಸ್ಕಾರ. ನಮಸ್ತೆ ಸರ್. ಆತ್ಮೀಯರೇ, ರಾಜಶೇಖರ್ ಪಾಟೀಲ್ ಅವರು ಕಂಪ್ಯೂಟರ್ ಸೈನ್ಸ್ ಕಲ್ತಾರೆ, ಅದರೊಳಗೆ ಡಿಗ್ರಿ ಮಾಡಿದ್ದಾರೆ. ಡಿಗ್ರಿ ಆದ ನಂತರ ತಮ್ಮದೇ ಆದಂತಹ ಒಂದು ಐಟಿ ಕಂಪನಿಯನ್ನ ಸುಮಾರು 10 ವರ್ಷಗಳವರೆಗೆ ನಡೆಸಿ ಸಾಕಷ್ಟು ಅನುಭವ, ಅಂದ್ರೆ ಅವರು ಟ್ರೈನಿಂಗ್ ಕೊಡ್ತಾ ಇದ್ರು ಐಟಿ ಪ್ರೊಫೆಷನಲ್ಸ್ಗಳಿಗೆ ಟ್ರೈನಿಂಗ್ ಕೊಟ್ಟು, ಆಮೇಲೆ ಬೇರೆ ಬೇರೆ ಇಲಾಖೆಗಳ ಅಧಿಕಾರಿಗಳಿಗೆ ಕೂಡ ಟ್ರೈನಿಂಗ್ ಕೊಟ್ಟು ಆ ಒಂದು ಕ್ಷೇತ್ರದೊಳಗೆ ಸಾಕಷ್ಟು ಅನುಭವಗಳನ್ನು ಗಳಿಸಿದ್ರು. 2019 ಅವರು ಕೃಷಿಗೆ ತಮ್ಮ ಒಂದು ವೃತ್ತಿಯನ್ನ ಬದಲಾಯಿಸಿಕೊಂಡ್ರು. ಸುಮಾರು 11 ಎಕರೆ ಜಮೀನೊಳಗೆ ಅವರು ಕೃಷಿ ಮಾಡ್ತಾ ಇದ್ದಾರೆ. ಶಹಾಬಾದ್ದಿಂದ ಏನು ಕಲಬುರಗಿಗೆ ನಾವು ಬರ್ತೀವಿ, ರಸ್ತೆಗೆ ಹೊಂದಿಕೊಂಡಂತೆ ತೋಟ ಇದೆ. ಆ ತೋಟದೊಳಗೆ ಸಾಕಷ್ಟು ಹಣ್ಣಿನ ಬೆಳೆಗಳನ್ನು ಅವರು ಮಾಡ್ತಾ ಇದ್ದಾರೆ. ಬೇರೆ ಬೇರೆ ಸಮಗ್ರ ಕೃಷಿ ಪದ್ಧತಿಗಳನ್ನು ಅಳವಡಿಸಿಕೊಂಡಿದ್ದಾರೆ. ಆಡಿನ ಸಾಕಣೆ ಮಾಡ್ತಾ ಇದ್ದಾರೆ, ಕೋಳಿ ಸಾಕಾಣಿಕೆ ಮಾಡ್ತಾ ಇದ್ದಾರೆ, ಆಮೇಲೆ ಎರೆ ಗೊಬ್ಬರವನ್ನ ತಯಾರು ಮಾಡ್ತಾ ಇದ್ದಾರೆ, ಹಣ್ಣಿನ ಬೆಳೆಗಳನ್ನ ಬೆಳೀತಾ ಇದ್ದಾರೆ. ಕೃಷಿ ಹೊಂಡ ಮಾಡಿಕೊಂಡು ಬೋರ್ವೆಲ್ ನೀರನ್ನ ಕೃಷಿ ಹೊಂಡಕ್ಕೆ ಹಾಕಿ ಅದನ್ನ ಕೃಷಿಗೆ ಉಪಯೋಗ ಮಾಡಿಕೊಳ್ತಾ ಇದ್ದಾರೆ. ಹಿಂಗ ಸಾಕಷ್ಟು ಏನು ಪದ್ಧತಿಗಳನ್ನ ಅಳವಡಿಸಿಕೊಂಡಿದ್ರಿಂದಾಗಿ ಅವರು ಇವತ್ತ ಕೇವಲ 4 ವರ್ಷ ಆಯ್ತು ಅವರು ಶುರು ಮಾಡಿ, ಆದರೂ ಕೂಡ ಸಾಕಷ್ಟು ಅನುಭವಗಳನ್ನ ಅವರು ಈ ಕ್ಷೇತ್ರದೊಳಗೆ ಗಳಿಸಿದ್ದಾರೆ. ರಾಜಶೇಖರ್ ಪಾಟೀಲ್ ಅವರೇ, ತಮ್ಮದೇ ಆದಂತಹ ಒಂದು ಕಂಪನಿಯನ್ನ ನಡೆಸ್ತಾ ಇದ್ರಿ, ಆದರೂ ಕೂಡ ಬಿಟ್ಟು ಕೃಷಿಗೆ ಬಂದ್ರಿ, ಯಾಕೆ? ಬೇಸಿಕಲಿ 10 ವರ್ಷ ನಾನು ಕಂಪ್ಯೂಟರ್ ಟ್ರೈನಿಂಗ್ ಸೆಂಟರ್ಸ್ ನ ಎಸ್ಟಾಬ್ಲಿಷ್ಮೆಂಟ್ ಮಾಡಿದ್ಮೇಲೆ ನನ್ಗೇನ್ ಅನಿಸ್ತು ಅಂತಂದ್ರೆ, ಈಗ ಲೈಕ್ 2019-18 ಅಲ್ಲೆಲ್ಲ ಟೆಕ್ನಾಲಜಿ ವಾಸ್ ಲಿಮಿಟೆಡ್ ಫಾರ್ ಮೆಟ್ರೋಪಾಲಿಟನ್ ಸಿಟೀಸ್. ಅಂದ್ರೆ ನಾವು ಯಾವ್ದೋ ಒಂದು ಹೊಸ ತಂತ್ರಜ್ಞಾನ ತರಬೇಕು ಅಂತಂದ್ರೆ ಅದು ಬೆಂಗಳೂರಿಗೆ ಸೀಮಿತ ಆಗಿತ್ತು, ಹೈದರಾಬಾದ್ಗೆ ಸೀಮಿತ ಆಗಿತ್ತು. ಆವಾಗ ನಾವು ಅಲ್ಲೇ ಹೋಗಿ ಅದನ್ನ ಕಲ್ತ್ ಬಂದು ನಾವು ನಮ್ ಜಿಲ್ಲೆಯಲ್ಲೂ ಇಂಥದ್ದೆಲ್ಲ ಕೋರ್ಸಸ್ ಸ್ಟಾರ್ಟ್ ಮಾಡಿ ನಮ್ ವಿದ್ಯಾರ್ಥಿಗಳಿಗೂ ಪ್ಲೇಸ್ಮೆಂಟ್ಸ್ಗೆ ಅನುಕೂಲ ಆಗ್ಲಿ ಅಂತ ಹೇಳಿ ನಾನು ಒಂದು ಉದ್ದೇಶದಿಂದ ಅದು ಕಲ್ಕೊಂಡು ಬಂದು 10 ವರ್ಷ ಅದನ್ನ ಸಕ್ಸಸ್ಫುಲಿ ಮಾಡಿದೆ. ಅದ್ರ ಜೊತೆಗೆ ನನಗೆ ಸಾಕಷ್ಟು ಅವಕಾಶನೂ ದೊರೀತಾ ಹೋಯ್ತು. ನಾನು ಒಂದು ಒಳ್ಳೆ ಅವಕಾಶ ಅಂದ್ರೆ ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಟ್ರೈನಿಂಗ್ ಅನ್ನ ನೀಡಿದ್ವಿ, ಆನ್ಲೈನ್ FIRs ಅನ್ನ ಹ್ಯಾಗ್ ರಿಜಿಸ್ಟರ್ ಮಾಡೋದು ಅನ್ನೋದು ಅದು ಮಾಡಿಸಿದ್ದು, ಅದಕ್ಕೊಂದು ಅವಕಾಶ ಸಿಗುತ್ತೆ. ಆಮೇಲೆ ನಾನು ವೆಟನರಿ ಡಾಕ್ಟರ್ಸ್ಗೆ NADRS ಅಂತ ನ್ಯಾಷನಲ್ ಡಿಸೀಸ್ ರಿಪೋರ್ಟಿಂಗ್ ಸಿಸ್ಟಮ್ ಅಂತ, ಅಂದ್ರೆ ಔಟ್ ಬ್ರೇಕ್ಸ್ ಅನ್ನ ಆದ್ರೆ ಹೆಂಗ ಸಾಫ್ಟ್ವೇರ್ ಅಲ್ಲಿ ಅಪ್ಡೇಟ್ ಮಾಡೋದು, ಡಾಕ್ಟರ್ಸ್ಗೆ ಅದನ್ನ ಟ್ರೈನಿಂಗ್ ಮಾಡಿದ್ವಿ. ಆಮೇಲೆ ಸರ್ವೆ ಡಿಪಾರ್ಟ್ಮೆಂಟ್ಸ್ಗೆ ನಾನು ಟ್ರೈನಿಂಗ್ ಮಾಡಿದ್ವಿ. ಸುಮಾರು ಒಂದು 10 ವರ್ಷ ನಾನು ಇಂಥದ್ದೆಲ್ಲ ಟ್ರೈನಿಂಗ್ ಪ್ರೋಗ್ರಾಮ್ಸ್ ಅಲ್ಲಿ ಇನ್ವಾಲ್ವ್ ಆಗಿದ್ದೆ. ಆಮೇಲೆ ಅನ್ನಿಸ್ತು ಆಫ್ಟರ್ 2018-19 ಆನ್ವರ್ಡ್ಸ್, 10 ವರ್ಷದ ಸಮೀಪ ಬಂದಂಗೆ ಅನ್ನಿಸ್ತು, ಲೈಕ್ ಟೆಕ್ನಾಲಜಿ ವಾಸ್ ಅಕ್ಸೆಸಬಲ್ ಟು ಎನಿ ರೂರಲ್ ಪಾರ್ಟ್ಸ್, ಯಾಕಂದ್ರೆ ಇಂಟರ್ನೆಟ್ ಗ್ರೋತ್ ಸಾಕಷ್ಟು, ಜನ ಯೂಟ್ಯೂಬ್ ಅಲ್ಲಿ ಆನ್ಲೈನ್ ಅಲ್ಲಿ ಕೋರ್ಸಸ್ ಕಲಿತಕ್ಕಂತ ಅವಕಾಶಗಳನ್ನ ಅವ್ರಿಗೆ ಇತ್ತು. ಆವಾಗ ನನಗೆ ಅನ್ಸಕ್ ಸ್ಟಾರ್ಟ್ ಆಯ್ತು ಇಲ್ಲಿ ನಾನು ಇನ್ನೂ ಜಾಸ್ತಿ ಮಾಡೋದಕ್ಕೇನಿಲ್ಲ, ಪೀಪಲ್ ಆರ್ ಅವೇರ್ ಅಬೌಟ್ ದ ಥಿಂಗ್ಸ್ ಅಂತ ಹೇಳಿ, ಬೆಟರ್ ಇನ್ನು ನಾನು ಚೆನ್ನಾಗಿ ಪರ್ಫಾರ್ಮ್ ಮಾಡಬೇಕಾಗಿರೋ ಕ್ಷೇತ್ರ ಅಂದ್ರೆ ಕೃಷಿ ಕ್ಷೇತ್ರ ಅಂತ ಅನ್ನಿಸ್ತು. ಸೊ ಐ ಸ್ವಿಚ್ಡ್ ಬ್ಯಾಕ್ ಟು ಕೃಷಿ, ಅಗ್ರಿಕಲ್ಚರ್ಗೆ ನಾನು ಸ್ವಿಚ್ ಆದ್ರೆ 2019 ಆನ್ವರ್ಡ್ಸ್ ಐ ಸ್ಟಾರ್ಟೆಡ್ ವರ್ಕಿಂಗ್ ಆನ್ ದ ಫಾರ್ಮ್ಸ್. ಮೊದಲಿಂದ ನಮ್ ತಂದೆ ನಮ್ ಅಜ್ಜನಿಂದಾನು ಕೃಷಿ ಫ್ಯಾಮಿಲಿಯಿಂದಾನೇ ನಾನು ಬಂದಿರೋದು. ಐ ಗಾಟ್ ಲಾಟ್ ಆಫ್ ಇನ್ಸ್ಪಿರೇಷನ್ ಫ್ರಮ್ ದೇರ್. ಆಮೇಲೆ ನಂದು ಎರಡನೇ ರೀಸನ್ ಅಂತಂದ್ರೆ ಕೃಷಿ ಒಂದು ವಿಶ್ವದಲ್ಲೇ ಆನೆಸ್ಟ್ ಮನಿ ಅಂತ ಏನಂತ ಇದೆಯಲ್ಲ ಅದು ಕೃಷಿಯಲ್ಲಿ ಮಾತ್ರ, ಒಂದು ಸತ್ಯ ಶುದ್ಧ ಕಾಯಕ ಅಂತ ಹೇಳಿ, ಸತ್ಯ ಶುದ್ಧ ಕಾಯಕ. ಅದು ಜಸ್ಟ್ ನಾವು ಕೃಷಿ ಅಂತಂದ್ರೆ ಬರೀ ಬೆಳೆಯುವಂತದ್ದು ವಿಷಯ ಅಲ್ಲ, ಕೃಷಿಯಲ್ಲಿ ಇದು ಒಂದು ಆಧ್ಯಾತ್ಮಿಕ ಇದರಲ್ಲೂ ನಾವು ಕಾಣ್ಕೋಬಹುದು. ಯಾಕಂದ್ರೆ ಇದರಲ್ಲಿ ಸಿಗುವಂತ ಸಂತೋಷ, ಖುಷಿ, ನೆಮ್ಮದಿ ಬೇರೆ ಯಾವ ಕ್ಷೇತ್ರದಲ್ಲೂ ಇಲ್ಲ ಅಂತ ಅನ್ನಿಸ್ತು. ಯಾಕಂದ್ರೆ ಐ ವಾಸ್ ಜಸ್ಟ್ ಕ್ರಾಸಿಂಗ್ ಮೈ 40s, ಸೊ ಈಗ ಅಗ್ರೆಸಿವ್ ಫೀಲ್ಡ್ಸ್ ಅಲ್ಲಿ ಹೋಗೋದಕ್ಕಿಂತ ಒಂದು ನೆಮ್ಮದಿ ಆಗಿರುವಂತಹ ಜೀವನಕ್ಕೆ ಹೋಗ್ಬೇಕು ಅಂತ ಹೇಳಿ ನಾನು ರಿಸ್ಕ್ ಅನ್ನ ತಗೊಂಡು ಕೃಷಿಗೆ ಬಂದೆ. ಥರ್ಡ್ ರೀಸನ್ ವಾಸ್ ನನಗೆ ಒಂದು ಸೇಫ್ಟಿ ನೆಟ್ ಇತ್ತು. ಮೈ ವೈಫ್ ಇಸ್ ಅ ಪ್ರೊಫೆಸರ್ ಇದ್ದಾಳೆ ಅಪ್ಪ ಇಂಜಿನಿಯರಿಂಗ್ ಕಾಲೇಜ್ ಅಲ್ಲಿ, ಸೊ ಶಿ ಇಸ್ ವರ್ಕಿಂಗ್ ದೇರ್. ಅವ್ರದ್ದು PhD ಅವಾರ್ಡ್ ಆಗಿದೆ ಮೊನ್ನೆ ವಿಡಿಯೋಯಿಂದ. ಸೊ ಒಂದು ಸೇಫ್ಟಿ ನೆಟ್ ಇತ್ತು ಫ್ಯಾಮಿಲಿಗೆ, ಸೊ ನಾನು ರಿಸ್ಕ್ ತಗೋಬಹುದು, ಐ ಕ್ಯಾನ್ ಗೆಟ್ ಇನ್ ಟು ದ ಫಾರ್ಮ್ಸ್ ಅಂಡ್ ವಿಲೇಜಸ್ ಅಂಡ್ ಐ ಕ್ಯಾನ್ ಇನ್ಸ್ಪೈರ್ ಅದರ್ ಫಾರ್ಮರ್ಸ್ ಅಂತ ಹೇಳಿ ನಾವು ಬೇರೆ ನಮ್ಮ ಸುತ್ತಮುತ್ತಿನ ರೈತರಿಗೂ ನಾವು ವಿಭಿನ್ನವಾಗಿ ಮಾಡಿ ತೋರಿಸೋದನ್ನ ಚೆನ್ನಾಗಿ ಅನಿಸ್ತು. ಅದಕ್ಕೆ ನಾನು ಕೃಷಿಗೆ ಶಿಫ್ಟ್ ಆದೆ. ದ ಥರ್ಡ್ ರೀಸನ್ ಫಾರ್ ಗೆಟಿಂಗ್ ಇನ್ ಟು ಅಗ್ರಿಕಲ್ಚರ್ ವಾಸ್ ನಂದು ಆರೋಗ್ಯ ಸ್ಥಿತಿ ಅಂತ ಹೇಳಿ, ಹೆಲ್ತ್ ರೆಫರೆನ್ಸ್ ಆಗೂ ಕೂಡ ನಾನು ಕೃಷಿಯನ್ನೇ ಸೆಲೆಕ್ಟ್ ಮಾಡಬೇಕು ಅನಿಸ್ತು. ಯಾಕಂದ್ರೆ ಇಲ್ಲಿ ನಾನು ಗುಲ್ಬರ್ಗಾದಲ್ಲಿ 40 degrees ಟೆಂಪರೇಚರ್ ಇದ್ರೂ ಕೂಡ ವಿಟಮಿನ್ ಡಿ ಡೆಫಿಷಿಯನ್ಸಿ ಇದ್ದವರು ಇದ್ದಾರೆ, ಬಹಳ ಜನ ಹೇಳ್ತಾ ಇದ್ದಾರೆ ನನಗೆ ಸರ್ ವಿಟಮಿನ್ ಡಿ ಡೆಫಿಷಿಯನ್ಸಿ ಅಂದ್ರೆ ನಾನು ಅನಿಸ್ತು ನಾನು ವಿ ವಿಲ್ ಗೋ ಇನ್ ಟು ದ ಸನ್ಲೈಟ್, ಕೆಲಸ ಮಾಡೋಣ ಹೊಲ ಗದ್ದೆಯಲ್ಲಿ, ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ. ಇಷ್ಟೊಂದು ದುಡ್ಡು ಬಂದ್ಮೇಲೆ ನಾವು ಸ್ವಲ್ಪ ಫ್ಯಾಮಿಲಿಗೂ ಒಳ್ಳೊಳ್ಳೆ ತಿನ್ಸ್ ಅನ್ನ ಕೊಡಿಸಬಹುದು, ಆಕಳ ಹಾಲು ಆಯ್ತು, ತುಪ್ಪ ಆಯ್ತು, ಮೊಸರು, ಒಳ್ಳೆ ಆರೋಗ್ಯಕರ ತಿಂಡಿಕರ ಎಲ್ಲ ನಾವು ಫೀಡ್ ಮಾಡಬಹುದು ನನ್ನ ಫ್ಯಾಮಿಲಿಗೆ, ನಾನು ಏನಾದ್ರು ಮಾಡಬೇಕು ಅಂತ ಹೇಳಿ ದೆನ್ ಐ ಸ್ವಿಚ್ ಟು ಅಗ್ರಿಕಲ್ಚರ್. ದಿಸ್ ವಾಸ್ 3 major ರೀಸನ್ಸ್. ಅಂದ್ರೆ ಈಗ ಏನು ತಾವು ಶುರು ಮಾಡುವಂತಹ ಒಂದು ಸಂದರ್ಭದೊಳಗ ನಿಮ್ಮ ಬ್ಯಾಕ್ ಗ್ರೌಂಡ್ ಎಲ್ಲಿ ಕಂಪ್ಯೂಟರ್ ಸೈನ್ಸ್ ಇರುವಂತಹದ್ದು ಈ ಬೇರೆನೇ ಫೀಲ್ಡ್ ಆಗಿಬಿಡ್ತು, ಇಲ್ಲಿ ತನಕ ಕೆಲಸ ಮಾಡಿದ್ದು ಬೇರೆ, ಈಗ ನೀವು ಹೋಗ್ತಾ ಇರೋದು ಬೇರೆ, ಆದ್ರೆ ಪಾರಂಪರಿಕ ಕೃಷಿ ಏನು ನಿಮ್ಮ ತಂದೆ ಮತ್ತ ನಿಮ್ಮ ಅಜ್ಜ ಮಾಡ್ಕೊಂಡು ಬಂದಿದ್ರು, ಅವರಿಂದಾಗಿ ನೀವು ಏನೋ ಕೃಷಿ ಕಣ್ಣು ಮುಂದೆ ಕಾಣಿಸ್ತಾ ಇತ್ತು, ಆದ್ರೆ ಅದ್ರೊಳಗೆ ನೀವು ತೊಳ್ಕೊಂಡಿದ್ದಿಲ್ಲ. ಆ ಸಮಯದೊಳಗೆ ನೀವು ಯಾರ ಸಹಾಯ ತಗೊಂಡ್ರಿ? ಆಕ್ಚುಲಿ ನಾನು ತುಂಬಾ ಚೆನ್ನಾಗಿ ಪ್ಲಾನ್ ಮಾಡಿ ಕೃಷಿಗೆ ಸ್ವಿಚ್ ಆದೆ. ಆವಾಗ ನಾನು ಇಮಿಡಿಯೇಟ್ಲಿ ಹೋಗಿ ಜಂಪ್ ಆಗ್ಲಿಲ್ಲ, ನಮ್ಮ ತಂದೆಯವರು ಹೇಗ್ ಮಾಡ್ತಾ ಇದ್ರು ಕೃಷಿ ಪದ್ಧತಿ, ಎವ್ರಿ ಇಯರ್ ಅಲ್ಲಿ ಹೋಗಿ ಅಬ್ಸರ್ವ್ ಮಾಡ್ತಾ ಇದ್ರು, ನೋಡ್ತಾ ಇದ್ರಿ, ಅಲ್ಲಿಂದ ಕನೆಕ್ಟಿವಿಟಿ ಬಿಲ್ಡ್ ಮಾಡಿದೆ. ಎಂಪ್ಲಾಯೀಸ್, ಲೇಬರ್ಸ್, ಇವರೆಲ್ಲಿಂದ ತರ್ತಾರೆ, ಯಾರು ಬರ್ತಾರೆ, ಯಾರು ವಿಶ್ವಾಸ ಇರ್ತಾರೆ, ಈ ರೀತಿ ಎಲ್ಲ 1 ವರ್ಷ ನಾನು ಅದನ್ನ ಕನೆಕ್ಟಿವಿಟಿ ಅನ್ನ ಎಸ್ಟಾಬ್ಲಿಷ್ ಮಾಡಿದೆ. ಆಮೇಲೆ ಸೆಕೆಂಡ್ ಇಯರ್ ನಾನು ಫುಲ್ ಫ್ಲೆಜ್ ಅಲ್ಲಿ ಇನ್ವಾಲ್ವ್. ಅಡ್ಡಿಲ್ಲ, ಈಗ ಕೃಷಿ ಮಾಡಬೇಕು ಅಂತಂದ್ರೆ ಅದರದೇ ಆದಂತಹ ಒಂದು ಪ್ಲಾನ್, ಅದರದೇ ಆದಂತಹ ಒಂದು ಸೈನ್ಸ್ ಇದ್ದೇ ಇರ್ತದೆ. ಅಂತ ಸಂದರ್ಭದೊಳಗೆ ನೀವು ಯಾರನ್ನ ಸಂಪರ್ಕ ಮಾಡಿದ್ರಿ? ಸರ್, ನಾನು ಇನಿಷಿಯಲಿ ಕೃಷಿ ವಿಜ್ಞಾನ ಕೇಂದ್ರ ರಾಜು ತೆಗಳಿ ಸರ್ ಅವರು ಇದ್ರು, ಹಿ ಈಸ್ ಅ ವೆರಿ ಅಗ್ರೆಸಿವ್ ಜೆಂಟಲ್ ಮ್ಯಾನ್, ಅವ್ರಿಗೂ ಭೇಟಿ ಮಾಡಿದೆ. ಅವ್ರದಿಂದ ನನಗೆ ಸಾಕಷ್ಟು ಸಲಹೆ ಮಾಹಿತಿ ಎಲ್ಲ ಅಲ್ಲಿಂದ ಸಿಕ್ತು. ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅಲ್ಲಿಂದಾನು ಕೂಡ ನನಗೆ ಸಾಕಷ್ಟು ಮಾಹಿತಿಯನ್ನ ದೊರೀತಿದೆ. RSK ಡಿಫಿಕಲ್ಟೀಸ್ ಇದ್ದಲ್ಲ, ರೈತ ಸಂಪರ್ಕ ಕೇಂದ್ರದಲ್ಲೂ ಹೋಗಿ ಸಂಪರ್ಕ ಮಾಡಿ ಅಲ್ಲಿಂದ ಇನ್ಫಾರ್ಮೇಶನ್ ಅನ್ನ ತಗೊಂತ ಇದ್ದೆ. ಅಂಡ್ ಆಸ್ ಯೂಶುವಲ್ ಯೂಟ್ಯೂಬ್ ಮತ್ತೆ ಎಲ್ಲಾ ಕಡೆಯಿಂದ ಇನ್ಫಾರ್ಮೇಶನ್ ಬರ್ತಾ ಇತ್ತು. ಈಗ ಸಾಮಾನ್ಯವಾಗಿ ನಾವು ನೋಡ್ತಾ ಇರ್ತೀವಿ, ಈಗೇನು IT ಫೀಲ್ಡ್ ನೊಳಗಿದ್ದಂತವರು ಇಂಜಿನಿಯರ್ಸ್, ಡಾಕ್ಟರ್ಸ್ ಇತ್ತೀಚಿನ ದಿನಗಳಲ್ಲಿ ಕೃಷಿಗೆ ಬರುವಂತದನ್ನ ನಾವು ನೋಡ್ತಾ ಇದ್ದೀವಿ. ಆ ಸಂದರ್ಭದೊಳಗ ಅವರಿಗೆ ಒಂದು ಪ್ಲಾನ್ ಇರ್ತದ, ಈ ಕೃಷಿಯನ್ನ ನಾವು ಹೋಗಿ ಮಾಡಬೇಕು ಅಂತ ಹೇಳಿ. ಯಾವುದೋ ಒಂದು ಹಣ್ಣಿನ ಬೇಸಾಯ ಇರಬಹುದು ಅಥವಾ ಯಾವುದೋ ಒಂದು ಹೈಟೆಕ್ ಕೃಷಿ ಇರಬಹುದು, ತಾವು ಏನು ಉದ್ದೇಶ ಇಟ್ಟುಕೊಂಡು ಇಲ್ಲಿ ಬಂದ್ರಿ? ಸರ್, ಗುಡ್ ಕ್ವೆಶನ್ ವಾಟ್ ಐ ವಾಂಟೆಡ್ ಟು ಆನ್ಸರ್ ಆಲ್ಸೋ. ನನಗೆ ಅಲ್ಲೂ ಕೂಡ ಸಾಕಷ್ಟು ಜನ ಡೈಲಿ ಒನ್ ಆರ್ ಟೂ ಪೀಪಲ್ ನನಗೆ ಕಾಲ್ ಮಾಡ್ತಿರ್ತಾರೆ. ನಾನು ಇದೇ ಕ್ಷೇತ್ರದಿಂದ ಐಟಿ ಕ್ಷೇತ್ರದಿಂದ ಇರೋದ್ರಿಂದ ಅಲ್ಲಿಂದ ಇಂಜಿನಿಯರ್ಸ್ ನಾನು ಬರಬೇಕಂತ ಇದ್ದೀನಿ ಅಂತ ಹೇಳಿ. ಸೊ ಇಲ್ಲಿ ಒಂದು ಸಜೆಷನ್ ನಾನು ಹೆಂಗ್ ಕೊಡ್ತೀನಿ ಅಂತಂದ್ರೆ, ಐ ಡೋಂಟ್ ವೆಲ್ಕಮ್ ಎವ್ರಿಬಡಿ ಅಂದ್ರೆ ಸುಮ್ನೆ ನೀವು ಬರ್ರಿ ಚೆನ್ನಾಗಿದೆ ನಾನೇನೋ ಪ್ರಾಫಿಟ್ ಮಾಡ್ತಾ ಇದ್ದೀನಿ ಅಂದ್ರೆ ನೀವು ಪ್ರಾಫಿಟ್ ಮಾಡ್ತೀರಿ ಅಂತ ಅಲ್ಲ. ನೀವು ಯಾವ್ದಾದ್ರು ಒಂದು ಫೀಲ್ಡ್ ಚೇಂಜ್ ಮಾಡಬೇಕಾದ್ರೆ ನಾವು ಫಸ್ಟ್ ಅದ್ರ ಬಗ್ಗೆ ಒನ್ ಇಯರ್ ನೀವು ಅದೇ ಫೀಲ್ಡ್ ಅಲ್ಲಿ ಇಟ್ಕೊಂಡು, ಹಳೆ ಫೀಲ್ಡ್ ಅಲ್ಲಿ ಯಾವ್ದು ಐ ಟಿ ಇದ್ರೆ ಅಲ್ಲೇ ಇಟ್ಕೊಂಡು ಒಂದ್ ವರ್ಷ ನೀವು ಒಂದ್ ಸ್ವಲ್ಪ ಎಕ್ಸ್ಪೋಸ್ ಆಗಿ ಆ ಫಾರ್ಮ್ಗೆ ಆ ಭೂಮಿಗೆ ಅಲ್ಲಿರೋ ಜನರಿಗೆ ಆ ನಿಮ್ ಊರಿಗೆ ಎಲ್ಲ ಎಕ್ಸ್ಪೋಸ್ ಆಗಿ ಅಲ್ಲಿ ನಿಮ್ಗೆ ಸ್ವಲ್ಪ ನಾಲೆಜ್ ಬರ್ತದೆ. ನಾಲೆಜ್ ಬಂದ ಮೇಲೆ ನೀವು ಆ ಲೋಕಲ್ ಐಡಿಯಾಸು ನಿಮ್ ಐಡಿಯಾಸು ಎಲ್ಲಾನು ತಗೊಂಡು ಯಾವ್ದಾದ್ರು ಒಂದ್ ನಿರ್ಧಾರಕ್ಕೆ ಬರಬಹುದು. ನಾನ್ ನೋಡ್ತಾ ಇರೋದು ಬಹಳ ಜನ ಏನ್ ಮಾಡಿದ್ರು, ಈಗ ಯೂಟ್ಯೂಬ್ ಅಲ್ಲಿ ನೋಡ್ತಾರೆ ಒಂದ್ ಎಕರೆಯಲ್ಲಿ 5 ಲಕ್ಷ ಗಳಿಸಿದಾರೆ, ಒಂದ್ ಎಕರೆಯಲ್ಲಿ 10 ಲಕ್ಷ. ಇದನ್ನ ಅಷ್ಟೇ ಕೇಳಿ ಬಂದವರಿದ್ದಾರೆ. ನಿಜ ನಿಜ. 2 ವರ್ಷದಲ್ಲಿ ಎಲ್ಲಾ ಬಿಟ್ಟು ಮತ್ತೆ ವಾಪಸ್ ಐ ಟಿ ಫೀಲ್ಡ್ ಅಲ್ಲಿ ಹೋಗಿ ಕೆಲಸ ಮಾಡೋರು ಇದಾರೆ. ಬಿಕಾಸ್ ದೇ ಗಾಟ್ ರಾಂಗ್ ಇನ್ಫಾರ್ಮೇಶನ್. ಅಗ್ರಿಕಲ್ಚರ್ ಇಸ್ ನಾಟ್ ಅ ಬಿಸ್ನೆಸ್. ಮೇಕ್ ಇಟ್ ವೆರಿ ಕ್ಲಿಯರ್. ಅಂದ್ರೆ ನಾನು ಅನ್ಸರ್ಟನಿಟಿ ಜಾಸ್ತಿ ಇರುತ್ತೆ. ನಾನು ಅನಿಶ್ಚಿತತೆ ಬಹಳ ಬಹಳ. 30 ರೂಪಾಯಿ ಕಿಲೋ ಪಪ್ಪಾಯಿ ಮಾರಿದ್ದೀನಿ, 2 ರೂಪಾಯಿ ಕಿಲೋ ಪಪ್ಪಾಯಿನೂ ಮಾರಿದ್ದೀನಿ. ಸೊ ನಾನು ಯಾವಾಗಾದ್ರೂ ಒಂದ್ ಎಕರೆಯಲ್ಲಿ ನಾನು ಇಷ್ಟು ದುಡ್ಡು ಮಾಡ್ತೀನಿ ಅಂತ ಹೇಳಬೇಕಾದಾಗ ನಾನು ಬರೀ ಆ ಫಿಗರ್ ಅನ್ನ ಹೇಳ್ಬೋದು, ಅದರ ಹಿಂದೆ ಪಟ್ಟಂತ ಶ್ರಮ ಹೇಳಕ್ಕಾಗಲ್ಲ. ಶ್ರಮ ಅವ್ರಿಗೆ ಅದಕ್ಕೆ ಕೇಳೋ ಪೇಷನ್ಸ್ ಇರಲ್ಲ. ಸೊ ಅವರು ಡಿಸಿಷನ್ ತಗೊಂಡ್ಬಿಡ್ತಾರೆ ಏನೋ ರಾಜಶೇಖರ್ ಹೇಳಿದ್ದಾರೆ ಅಂತ ಹೇಳಿ. ಸೊ ಐ ಆಲ್ವೇಸ್ ರಿಕ್ವೆಸ್ಟ್, ಯಾರಾದ್ರೂ ಫೀಲ್ಡ್ ಚೇಂಜ್ ಮಾಡಬೇಕಾದಾಗ 1 ವರ್ಷ ಯು ಗೆಟ್ ಇನ್ ಟು ಟಚ್ ವಿತ್ ಬರೋಬ್ಬರಿ, ಆಮೇಲೆ ಯು ಕ್ಯಾನ್ ಟೇಕ್ ಅ ಡಿಸಿಷನ್. ಯಾಕಂತಂದ್ರೆ ನಾವು ಇವತ್ತಿನ ದಿವಸ ನೋಡ್ತಾ ಇದ್ದೀವಿ ಏನು ಅನುಭವಸ್ಥ ರೈತರಿದ್ದಾರೆ. ಇವತ್ತಿನ ದಿವಸ ನಾವು ವಿಚಾರ ಮಾಡಿದ್ರೆ ಹಿರಿಯ ರೈತರು ಏನಿದ್ದಾರೆ ಅವ್ರು ಹೇಳುವಂತದನ್ನ ನಾವು ಕೇಳ್ತಾ ಇದ್ದೀವಿ. ಏನಂತಂದ್ರೆ ಕೃಷಿ ಒಳಗೆ ಏನು ಅದ ಬಹಳ ಕಷ್ಟ ಇದೆ, ಮತ್ತ ಆ ಕಷ್ಟ ಪಡುವುದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ರೈತರು ಯಾವ ರೀತಿ ಕಷ್ಟ ಪಡ್ತಾ ಇದ್ದಾರೆ, ಸಾಕಷ್ಟು ಕಡೆಯಿಂದ ಅವರಿಗೆ ಕಷ್ಟಗಳದಾವ. ಅದು ತಂತ್ರಜ್ಞಾನ ಇರಬಹುದು, ಬೆಲೆ ಇರಬಹುದು, ಸಂಪನ್ಮೂಲಗಳಿರಬಹುದು, ಅಥವಾ ನೀರಾವರಿ ಇರಬಹುದು, ಭೂಮಿ ಇರಬಹುದು, ರೋಗ ಕೀಟಗಳಿರಬಹುದು, ಎಲ್ಲಾ ಕಡೆಯಿಂದ ಒತ್ತಡ, ವಿಶೇಷವಾಗಿ ಕ್ಲೈಮೇಟ್ ಏನು ವಾತಾವರಣ ಏನಿದೆ ಅದು ಕೂಡ ಕೈ ಕೊಡುವಂತದ್ದು. ಈ ವರ್ಷ ಮಳೆ ಬರಲಿಲ್ಲ, ಮುಂದಿನ ವರ್ಷ ಬರ್ತದೋ ಎಲ್ಲೋ ಗೊತ್ತಿಲ್ಲ. ಇಂಥ ಒಂದು ಸಂದರ್ಭದೊಳಗ ಕೃಷಿ ಮಾಡೋರು ಸಾಮಾನ್ಯವಾಗಿ ಹೇಳುವಂತಹ ಮಾತೇನಪ್ಪ ಅಂತಂದ್ರೆ ಕೃಷಿ ಲಾಭದಾಯಕ ಇಲ್ಲ, ಅದ್ರೊಳಗ ಬಹಳ ಕಷ್ಟ ನಾವು ತೊಡಕೊಳ್ಳೋದು ಅನ್ನೋಂತ ಮಾತು ಹೇಳ್ತಾ ಇದ್ದಾರೆ. ಅಂತ ಸಂದರ್ಭದೊಳಗ ಈಗೇನು ನೀವು ಏನ್ ಮಾತು ಹೇಳ್ತಾ ಇದ್ದೀರಿ ಅದು ನಿಜವಾಗಿ ಎಲ್ಲರೂ ವಿಚಾರ ಮಾಡುವಂತದ್ದು, ಎಲ್ಲರೂ ಇದ್ರ ಬಗ್ಗೆ ವಿಚಾರ ಮಾಡ್ಬೇಕು. ಯಾರು ಬರ್ತೀವಿ ಅಂತಾರೆ ಇಲ್ಲಿ ಏನು ಲಾಭವನ್ನು ಇಟ್ಕೊಂಡು ಬರಬಾರದು, ಲಾಭ ಅನ್ನುವಂಥದ್ದು ಮಾತು ಇಟ್ಕೊಂಡು ಬರಬಾರದು. ಇಲ್ಲಿ ಕೆಲಸ ಮಾಡಿ ಇಂಥ ಒಂದು ಸಾಧನೆ ಮಾಡ್ತೀನಿ ಅಂತ ಹೇಳ್ಬಾರ್ದು. ಅದೇ ರೀತಿಯಾಗಿ ತಾವು ಏನು ಕೃಷಿ ಕ್ಷೇತ್ರಕ್ಕೆ ಬಂದ್ರಿ, ಇಲ್ಲಿ ಸಮಗ್ರ ಕೃಷಿ ಪದ್ಧತಿ ಮಾಡಬೇಕು ಅನ್ನುವಂತ ಒಂದು ವಿಚಾರ ಇಟ್ಕೊಂಡೇ ಬಂದ್ರಿ, ಈಗ ಇಲ್ಲಿ ಏನೇನು ಮಾಡ್ತಾ ಇದ್ದೀರಿ? ತಾವಂತೂ ಹಣ್ಣಿನ ಬೆಳೆಗಳನ್ನ ಬೆಳೀತಾ ಇದ್ದೀರಿ, ಅದ್ರ ಜೊತೆಗೆ ಮತ್ತೆ ಬೇರೆ ಏನೇನು? ಈಗ ಸರ್ ನಾನು ಸ್ಟಾರ್ಟ್ ಮಾಡಿದ್ದು ಪಪ್ಪಾಯ ಮಾಡಿದ್ದೀನಿ, ಮತ್ತೆ ವಾಟರ್ ಮೆಲನ್ ಮಾಡಿದ್ದೀನಿ, ಮತ್ತೆ ನಾನು ಬನಾನಾ ಮಾಡಿದ್ದೀನಿ, ಮತ್ತೆ ನಾನು ಶುಗರ್ ಕೇನ್ ಮಾಡಿದ್ದೀನಿ, ಆಮೇಲೆ ನಾನು 100 ಗೋಟ್ಸ್ ಅನ್ನ ಮಾಡಿದ್ದೀನಿ, ಆಮೇಲೆ ನಾನು ಆಡು ಸಾಕಾಣಿಕೆ ಮಾಡಿದ್ದೀನಿ. ನಾನು ಒಂದು 300-400 ಬ್ಯಾಚಸ್ ಒಂದೊಂದು ಇಯರ್ಲಿ 3-4 ಬ್ಯಾಚಸ್ ನಾಟಿ ಕೋಳಿ ಮಾಡ್ತೀವಿ. ಮತ್ತೆ ನಾವು ನಾಟಿ ಕೋಳಿ ಅಂದ್ರೆ ಜವಾರಿ ಕೋಳಿ, ಅಂದ್ರೆ ಸೋನಾಲಿ ಅಂತ ಬ್ರೀಡ್ ಬರುತ್ತೆ ಅದು. ಆಮೇಲೆ ನಾವು ಇನ್ನೊಂದು ನಮ್ಗೆ ಬೆಳೆಗಳಿಗೆ ಬೇಕಾಗಂತದ್ದೆಲ್ಲಾನು ಫರ್ಟಿಲೈಸರ್ ಪೂರೈಕೆ ನಾವು ನಮ್ದ್ರಲ್ಲಿ ವರ್ಮಿ ಕಂಪೋಸ್ಟ್ ಅನ್ನ ಮಾಡಿಕೊಂಡು ಪೂರೈಸ್ಕೋತೀವಿ. ಎರೆಗೊಬ್ಬರ ನಾವು ಇದು ಮಾಡಿರ್ತೀವಿ, ಜೀವಾಮೃತ ಮಾಡ್ತೀವಿ, ಮತ್ತೆ ಒಂದು ದೇಸಿ ಆಕಳೆ ಇದೆ ಜೀವಾಮೃತ ಸಲುವಾಗಿ, ಗೋಕೃಪಾಮೃತ ಮಾಡಿರ್ತೀವಿ, ಎಲ್ಲಾನು 11 ಎಕರೆ ಡ್ರಿಪ್ ಇರಿಗೇಟೆಡ್ ಇದೆ. ಈ ರೀತಿ ನಾವು ಕೃಷಿಯನ್ನ ಮಾಡ್ತಾ ಇದ್ವಿ. ಇಷ್ಟೆಲ್ಲ ಮಾಡಬೇಕಾಯ್ತಪ್ಪ ಅಂತಂದ್ರೆ ಹೆಚ್ಚು ಕಡಿಮೆ ಹೆಜ್ಜೆ ಹೆಜ್ಜೆಗೂ ನೀವು ತಜ್ಞರನ್ನ ಸಂಪರ್ಕ ಮಾಡಬೇಕಾಗ್ತದೆ. ಶೂರ್ ಸರ್. ಈಗ ಜೀವಾಮೃತ ಮಾಡಿದ್ರಿ, ಗೋಕೃಪಾಮೃತ ಮಾಡಿದ್ರಿ, ಆಮೇಲೆ ಎರೆಗೊಬ್ಬರ ಮಾಡಿದ್ರಿ, ಆಮೇಲೆ ಕೋಳಿ ಸಾಕಾಣಿಕೆ ಮಾಡುವಂತದ್ದು, ಇವಕ್ಕೆಲ್ಲ ಯಾರು ನಿಮಗೆ ಸಹಾಯ? ನನಗೆ ಮೇಜರ್ಲಿ ಬಹಳಷ್ಟು ವಿಷಯದಾಗ ರಾಜು ತೆಗಳಿ ಸರ್ ಅವ್ರದ್ದು ಬಹಳ ಸಹಾಯ ಆಗಿದೆ. ಕೃಷಿ ವಿಜ್ಞಾನ ಕೇಂದ್ರದವರು ಏನಿದ್ದಾರಲ್ಲ, ಎಲ್ಲಾ ವಿಜ್ಞಾನಿಗಳು ಬರ್ತಾರೆ ತಮ್ಮಲ್ಲಿ ಬರ್ತಾರೆ. ನಮ್ ಭಾಗದ ರೈತರ ಪರವಾಗಿನೇ ನಾನು ಮಾತಾಡಬೇಕು ಅಂದ್ರೆ ರಾಜು ತೆಗಳಿ ಸರ್ ಒಂದು ವರ ಇದ್ದಂಗೆ. ನಮ್ ಭಾಗದ ರೈತರಿಗೆ ನೀವು ಇನ್ವೈಟ್ ಮಾಡದೇ ಇದ್ರು ಕೂಡ ಅವ್ರು ಅಲ್ಲಿಂದ ಪಾಸ್ ಆಗ್ಬೇಕಾದ್ರೆ ಒಂದು ಒಳ್ಳೆ ಫಾರ್ಮರ್ ಇದ್ದಾರೆ ಅಂದ್ರೆ ಹಿ ವಿಲ್ ಸ್ಟಾಪ್, ಹಿ ವಿಲ್ ಗೆಟ್ ಇನ್ಸೈಡ್ ಇಟ್, ಅವ್ರೆಲ್ಲ ಅವ್ರ ಬಗ್ಗೆ ತಿಳ್ಕೊಂಡು ಆಮೇಲೆ ಹೇಳ್ತಾರೆ ನಾನು ಈ ರೀತಿ ಏನಾದ್ರು ಇದ್ರೆ ಹೇಳಿ ನಾನು. ಸೊ ನನಗೆ ರಾಜು ತೆಗಳಿ ಸರ್ ಅವರು ವರ್ಮಿ ಕಂಪೋಸ್ಟ್ ನಾನು ಮಾಡ್ಬೇಕಂದ್ರೆ ಜಸ್ಟ್ ಬಿಕಾಸ್ ಆಫ್ ರಾಜು ತೆಗಳಿ. ಆಮೇಲೆ ಕುರಿ ಸಾಕಾಣಿಕೆ ಮಾಡಬೇಕಾದಾಗೂ ಕೂಡ ಇನಿಷಿಯಲಿ ಅವರೇ ನನಗೆ ಯಾವ್ದು ಸ್ಕೀಮ್ ಅಲ್ಲಿ ಒಂದು 4 ಕುರಿಗಳನ್ನ ಕೊಟ್ಟಿದ್ರು. ಅದರಿಂದ ನಾವೀಗ 100 ಗೋಟ್ಸ್ ಅನ್ನ ಮಾಡಿದ್ವಿ. ಆಮೇಲೆ ಇನ್ನೊಂದು ಇನ್ಸ್ಪಿರೇಷನ್ ರಾಜು ತೆಗಳಿ ಸರ್ ಅವರು ಯಾವಾಗ್ಲೂ ಹೇಳ್ತಾ ಇದ್ರು ನಮ್ಗೆ ಇಲ್ಲಿ ಒಂದು ಸ್ಟಾಲ್ ಮಾಡಿ ನಿಮ್ದು ಅಂತ. ಈ ವರ್ಷ ಅದು ಕೂಡ ಮಾಡಿ ಅವ್ರಿಗೆ ಇನ್ವೈಟ್ ಮಾಡಿದ್ದೆ ನಾನು. ನಾವು ಬೆಳೆದಂತ ಶುಗರ್ ಕೇನು ಅಲ್ಲೇ ಜ್ಯೂಸ್ ಫ್ರೆಶ್ ಪ್ಯೂರ್ ಶುಗರ್ ಕೇನ್ ಜ್ಯೂಸ್ ಅನ್ನ ನಾವು ಅಲ್ಲೇ ಕೊಡ್ತಾ ಇದೀವಿ ಜನರಿಗೆ. ನಾವು ಸ್ಟೇನ್ಲೆಸ್ ಸ್ಟೀಲ್ ಬಾಡಿ ಇರೋದನ್ನ ಮಹಾರಾಷ್ಟ್ರ ಪುಣೆ ಕರಾಡಿಂದ ನಾವು ಮಷೀನ್ ತರಿಸಿದ್ವಿ. ಜಂಕ್ ಫ್ರೀ ಎಲೆಕ್ಟ್ರಿಕ್ ಇದ್ರ ಮೇಲೆ ನಡೀತಾ ಇರುತ್ತೆ ಅದು. ಪ್ಯೂರ್ ಮಿಲ್ಕ್ ಬರುತ್ತೆ ಅದು ಶುಗರ್ ಕೇನ್. ನಾವು 2-3 ರೂಪಾಯಿ ರೇಟ್ ಪಪಾಯದಿದ್ರೂ ಕೂಡ ನಾವು 25-30 ರೂಪೀಸ್ ವಿ ಆರ್ ಏಬಲ್ ಟು ಸೆಲ್ ಇಟ್ ಬಿಕಾಸ್ ನಾವು ಅಲ್ಲಿ ಡೈರೆಕ್ಟ್ ಕಸ್ಟಮರ್ಸ್ ನೇರವಾಗಿ ನೀವು ಗ್ರಾಹಕರಿಗೆ ಮಾಡ್ತೀವಿ. ಬಾಳೆ ಕೂಡ ನಾವು ಇಡೀ ಬಂಚೆ ತಗೊಂಡು ಬಂದು ನಾವು ಅಲ್ಲೇ ಕಸ್ಟಮರ್ ಹತ್ರ ಇಟ್ಟು ನ್ಯಾಚುರಲ್ ಆಗಿ ಅದನ್ನ ರಿಪೇರ್ ಮಾಡಿ ಮಾರಿರ್ತೀವಿ. ಆಮೇಲೆ ಈಗ ನಾವು ಒಂದು 500 ಕೋಳಿ ಆರ್ಡರ್ ಮಾಡಿದ್ವಿ. ಈಗ ನೆಕ್ಸ್ಟ್ ಜೂನ್ ಆನ್ವರ್ಡ್ಸ್ ನಾವು ಜವಾರಿ ಎಗ್ಗು ಕೂಡ ಅಲ್ಲೇ ಅವೈಲಬಿಲಿಟಿ ಮಾಡೋ ತರ ಮಾಡಿದ್ವಿ. ಸೊ ಈ ಎಲ್ಲಾ ಇದರಲ್ಲಿ ನಮಗೆ ರಾಜು ತೆಗಳಿ ಸರ್ ಕೃಷಿ ವಿಜ್ಞಾನ ಕೇಂದ್ರದಿಂದ ಬಹಳಷ್ಟು ಸಹಾಯ ಆಗಿದೆ. ಆಮೇಲೆ ನಿಮ್ಮ ಒಂದು ತೋಟ ಹೈವೇ ಹತ್ತಿರೋದ್ರಿಂದ ನಿಮಗೆ ಅನುಕೂಲ ಅನಿಸ್ತಾ ಇದೆ ಅದು ಬಹಳಷ್ಟು. ಹೌದು, ಪ್ರತಿ ವ್ಯಕ್ತಿಗೆ ಅವನಲ್ಲಿ ಯಾವ್ದು ಅನುಕೂಲತೆ ಇದೆ ಯಾವ್ದು ಅನಾನುಕೂಲತೆ ಇದೆ ಅನ್ನೋದು ಅನಲೈಸ್ ಮಾಡೋದು ಮುಖ್ಯ. ಈಗ ನನಗೆ ಇದೆ ಅಂತ ತಕ್ಷಣ ಇನ್ನೊಬ್ರಿಗೆ ಇಲ್ಲ ಅಂದ ತಕ್ಷಣ ಏನು ಇಲ್ಲ ಅಂತಲ್ಲ. ಅವ್ರಿಗೆ ಆದಂತದ್ದು ಬೇರೆ ಅನುಕೂಲತೆ ಇರುತ್ತೆ, ಅವ್ರು ಅದನ್ನ ಐಡೆಂಟಿಫೈ ಮಾಡಿ ಮಾಡೋದು. ನನಗೂ ಇದು ಐಡೆಂಟಿಫೈ ಮಾಡಿದೆ, ವಾಟ್ ಆರ್ ದ ಕ್ವಾಲಿಟೀಸ್ ಇನ್ ನಾನು ಏನೇನು ಮಾಡಬಹುದು ಎಕ್ಸ್ಪೋಸ್ ಹಾಗೆ ಅದರ ಪ್ರಕಾರ ನಾನು ಮಾಡಿದೆ. ಈಗ ಹಣ್ಣುಗಳನ್ನ ಇರಬಹುದು ಅಥವಾ ಈಗೇನು ತಾವು ಹೇಳಿದ್ರಿ ಕಬ್ಬಿನ ರಸ ಅಲ್ಲೇ ರಸ್ತೆ ಬದಿಗೆ ಒಂದು ಸ್ಟಾಲ್ ಹಾಕೊಂಡು ಜನರಿಗೆ ವಿಷಮುಕ್ತವಾದಂತಹ ಆಹಾರ ಕೊಡುವಂತಹ ಒಂದು ಸನ್ನಿವೇಶ ನಿರ್ಮಾಣ ಮಾಡಿಕೊಂಡಿದ್ದೀರಿ, ಯಾವ ರೀತಿ ಗ್ರಾಹಕರ ಒಂದು ಸ್ಪಂದನೆ ಇದೆ ಅಂತಾರೆ ಸರ್? ಇಲ್ಲಿ ಇಷ್ಟು ಕೃತಜ್ಞತೆಯನ್ನ ಸಲ್ಲಿಸ್ತಾರಂದ್ರೆ ನಾನು ಮುಂಚೆ ಅನ್ಕೋತಾ ಇದ್ದೆ ಆಮ್ ಐ ಡೂಯಿಂಗ್ ದ ರೈಟ್ ಥಿಂಗ್ ಅಂತ ಹೇಳಿ. ಇಷ್ಟೊಂದು ಗ್ರಾಜುಯೇಷನ್ ಮಾಡಿ, ಇಷ್ಟೊಂದು ಹೈಯರ್ ಆಫೀಸರ್ಸ್ಗೆಲ್ಲ ಟಾಪ್ ಮೋಸ್ಟ್ ಆಫೀಸರ್ಸ್ಗೆಲ್ಲ ಟ್ರೈನ್ ಮಾಡಿ ನಾನು ಇಲ್ಲಿ ಕಬ್ಬಿನ ಹಾಲು ಮಾರೋದು ಎಷ್ಟರ ಮಟ್ಟಿಗೆ ಇದು ಅಂತ ಹೇಳಿ ಐ ಕಮ್ ಅಕ್ರಾಸ್ ವಿತ್ ಅನ್ ಇಂಟರ್ವ್ಯೂ ಆಫ್ ಅ ಸುಪ್ರೀಂ ಕೋರ್ಟ್ ಲಾಯರ್ ಒಂದು ಪಾಡ್ಕಾಸ್ಟ್ ಅಲ್ಲಿ. ಅವರೊಂದು ಬಹಳ ತುಂಬಾ ಒಳ್ಳೆ ವಿಷಯನ ಹಂಚಿಕೊಂಡ್ರು, ಚೈನಾ ಯಾಕೆ ಅಷ್ಟು ಫಾಸ್ಟ್ ಗ್ರೋತ್ ಆಯ್ತು, ಇಂಡಿಯಾ ಯಾಕೆ ಅಷ್ಟು ಸ್ಲೋ ಆಗಿತ್ತು. ಚೈನಾ ಅಲ್ಲಿ ಒಂದು ಅತಿ ಸಣ್ಣದಿಂದ ಸಣ್ಣ ಕೆಲಸ ಮಾಡುವಂತ ವ್ಯಕ್ತಿಗೂ ಅಷ್ಟೇ ಗೌರವ ಇದೆ, ಅತಿ ದೊಡ್ಡದಿಂದ ದೊಡ್ಡ ಪೊಸಿಷನ್ ಮೇಲೆ ಇರುವಂತದ್ದು ಅಷ್ಟೇ ಗೌರವ ಇದೆ. ನಮ್ ಇಂಡಿಯಾದಲ್ಲಿ ಒಂದ್ ಸ್ವಲ್ಪ ನಾವು ಲ್ಯಾಕ್ ಆಗ್ತಾ ಇರೋದು ಅಲ್ಲಿ. ಅಂದ್ರೆ ಎವ್ರಿ ಪ್ರೊಫೆಷನ್ ಹ್ಯಾಸ್ ಟು ಬಿ ರೆಸ್ಪೆಕ್ಟೆಡ್. ಹೌದು ಹೌದು, ಒಂದು ಸಣ್ಣ ವ್ಯಕ್ತಿ ಇದ್ರೂ ಕೂಡ ನೀವು ಅವ್ರಿಗೆ ಥ್ಯಾಂಕ್ಫುಲ್ ಆಗಿರ್ಬೇಕು, ನೀವು ಆಗದೆ ಇರುವಂತ ಕೆಲಸ ಅವ್ರು ಮಾಡ್ತಾ ಇದ್ದಾರೆ. ಸೊ ಎವ್ರಿ ಪ್ರೊಫೆಷನ್ ಇಸ್ ಟು ಬಿ ರೆಸ್ಪೆಕ್ಟ್. ವೆನ್ ಯು ರೆಸ್ಪೆಕ್ಟ್ ಎವ್ರಿ ಪ್ರೊಫೆಷನ್, ಪ್ರತಿ ಒಂದು ಹುದ್ದೆಗೆ ನಾವು ಅದಕ್ಕೆ ಗೌರವ ಕೊಟ್ಟಾಗ ನಮ್ ಸಮಾಜ ನಮ್ ದೇಶ ಯಾವ ಲೆವೆಲ್ಗೆ ಬೆಳೆಯುತ್ತೆ ಅಂತಂದ್ರೆ ನೀವು ಇಮ್ಯಾಜಿನ್ ಮಾಡಕ್ಕಾಗಿರಲ್ಲ. ಸೊ ಅದು ನನ್ನ ತಲೆಯಲ್ಲಿ ಬಂತು. ಅದು ಇಂಟರ್ವ್ಯೂ ಎಲ್ಲ ಕೇಳಿದಾಗ ನನಗೆ ದೇರ್ ಇಸ್ ನಥಿಂಗ್ ರಾಂಗ್, ಐ ಆಮ್ ಡೂಯಿಂಗ್ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದೀನಿ, ಐ ಆಮ್ ಹ್ಯಾಪಿ. ಯಾರೋ ಪಾಂಡಬಾಸ್ ಎಲ್ಲ ಮಾಡ್ತಾರೆ, ಅವರೇ ನಾಚ್ಕೊಳ್ಳಲ್ಲ ಅಂದ್ಮೇಲೆ ನಾನು ಇಷ್ಟು ಹಾಲು ಕುಡಿಸ್ತಾ ಇದ್ದೀನಿ, ನಾನೇ ನಾಚಬೇಕು. ಕೃಷಿ ಮಾಡ್ತಾ ಇದ್ದೀರಿ ನೀವು? ಕೃಷಿ ಮಾಡ್ತಾ, ಕೃಷಿಕ ದೇಶದ ಬೆನ್ನೆಲುಬು, ಇಡೀ ಜಗತ್ತಿನ ಹೊಟ್ಟೆ ತುಂಬಿಸುವಂತವನೇ ಅನ್ನದಾತ. ಅಂತ ಒಂದು ಆ ಭಾವನೆ ತಮ್ಮಲ್ಲಿ ಇರಬೇಕಾಗ್ತದೆ, ಯಾವುದೇ ರೈತನಲ್ಲಿ ಅದು ಇರಬೇಕಾಗ್ತದೆ. ಈಗ ರೈತರನ್ನು ನೋಡುವ ದೃಷ್ಟಿ ಕೂಡ ಇದೇ ಇರಬೇಕಾಗುತ್ತೆ. ಆಮೇಲೆ ನಮ್ಮ ಶರಣರು ಕೂಡ ಬಹಳ ಒಳ್ಳೆ ಮಾತುಗಳನ್ನು ಹೇಳಿದ್ದಾರೆ. ವೃತ್ತಿ ಗೌರವ, ಕಾಯಕ ಗೌರವ ಕೊಟ್ಟಂತವರು ಶರಣರು. ಯಾವುದೇ ಒಂದು ಕಾಯಕ ಇರಲಿ, ಈ ಕಾಯಕ ಸಣ್ಣದಿದೆ, ಈ ಕಾಯಕ ದೊಡ್ಡದಿದೆ ಅನ್ನುವಂಥದ್ದು ಯಾವುದೇ ಭೇದ ಮಾಡಲಿಲ್ಲ ಶರಣರು. ಅವರು ಪ್ರತಿಯೊಂದು ಕಾಯಕನು ಶ್ರೇಷ್ಠ ಅನ್ನುವಂಥ ಮಾತನ್ನ ಹೇಳಿ ಹೋದಂಥವ್ರು. ಆ ಮಾತು ನಾವು ರೈತರಾದಂಥವ್ರು ಯಾವತ್ತೂ ನೆನಪಿಟ್ಕೋಬೇಕು ಅನ್ನುವಂಥ ಮಾತು, ಮತ್ತೆ ಬೇರೆಯವರು ಕೂಡ ಇದನ್ನ ಅನುಸರಿಸಬೇಕು ಅನ್ನುವಂತ ಮಾತು. ಹೌದು ಸರ್, ಹೌದು. ನೀವು ನೋಡಿ ಶಾಬಾದಿಂದ ಗುಲ್ಬರ್ಗಾವರೆಗೂ ಒಂದು ಆರೋಗ್ಯಕರ ನೀವು ಫ್ಯಾಮಿಲಿ ನಿಂತ್ಕೊಂಡು ಏನಾದ್ರು ತಿನ್ಬೇಕಂದ್ರೆ ಏನು ನಿಮ್ಗೆ ಚಾ ಸಿಗ್ಬಹುದು, ನಿಮ್ಗೆ ಯಾವ್ದೋ ಒಂದು ಸಿಗ್ಬಹುದು. ನಾವು ಒಂದು ಆರೋಗ್ಯಕರ ಡ್ರಿಂಕ್ ಅವರಿಗೆ, ಒಂದು ಫ್ರೂಟ್ಸ್ ಅವೈಲಬಿಲಿಟಿ ಅವ್ರಿಗೆ ಮಾಡ್ತಾ ಇದ್ವಿ. ಜನ ತಿಳಿದವರು ಬಹಳಷ್ಟು ನಿಮ್ಮಂತ ವೆಲ್ ಕಲ್ಚರ್ಡ್ ಪೀಪಲ್ ವಿಲ್, ಅವರು ತಮ್ ಗ್ರಾಟಿಟ್ಯೂಡ್ ಅನ್ನ ತಿಳಿಸ್ತಾರೆ. ನೋಡಿ ಸರ್, ನೀರು ಸಿಗದೆ ಇರುವಂತ ಜಾಗಕ್ಕೆ ನೀವು ನಮ್ಗೆ ಹಾಲು ಕುಡಿಸ್ತಾ ಇದ್ದೀವಿ, ಹಾಲು ಪುಣ್ಯದ ಕೆಲಸ ಅಂತ ಹೇಳಿ ಈಗೀಗ ನಮ್ಗೆ ತುಂಬಾ ಹ್ಯಾಪಿ ಅನಿಸ್ತಾ ಇದೆ. ನಾವು ಮಾಡೋ ಕೆಲಸ ಅಡ್ಡಿ ಇಲ್ಲ. ಈಗ ಒಂದು ರಸ್ತೆ ಬದಿನೇ ನೀವು ನಿಮ್ಮ ಮಾರ್ಕೆಟ್ ಅನ್ನ ಕಂಡುಕೊಂಡಿದ್ದೀರಿ, ಬೇರೆ ಬೇರೆ ಕಡೆ ಎಲ್ಲೆಲ್ಲಿ ತಾವು ಮಾರುಕಟ್ಟೆ ಮಾಡ್ತಾ ಇದ್ದೀರಿ? ನಮ್ದು ಪ್ರಾಡಕ್ಟ್ ಆಕ್ಸೆಸ್ ಆಗಿ ಏನು ಗ್ರೋ ಆಗಿರುತ್ತಲ್ಲ ಜಾಸ್ತಿ, ಅದು ನಾವು ಡೆಲ್ಲಿಗೆ ಲೋಡ್ ಮಾಡ್ತೀವಿ, ಭೋಪಾಲಿಗೆ ಲೋಡ್ ಮಾಡ್ತೀವಿ, ಮಧ್ಯಪ್ರದೇಶಿಗೆ ನಮ್ ಪ್ರಾಡಕ್ಟ್ ಹೋಗುತ್ತೆ. ಮೋಸ್ಟ್ ಆಫ್ ದ ಟೈಮ್ಸ್ ನಾರ್ತ್ ಕರ್ನಾಟಕ ನಾವು ಎಲ್ಲ ಕಡೆ ಪಪಾಯನ ಸಪ್ಲೈ ಮಾಡಿರ್ತೀವಿ. ಪಪ್ಪಾಯ ಜೊತೆಗೆ ಮತ್ತೆ ಬೇರೆ ವಾಟರ್ ಮೆಲನ್ ಹೈದರಾಬಾದ್ಗೆಲ್ಲ ನಾವು ಸಪ್ಲೈ ಮಾಡ್ತಿದ್ವಿ. ನಾವು ಮುಂಚೆ ಎಲ್ಲ ಮ್ಯಾರಿಗೋಲ್ಡ್ ಚೆಂಡು ಹೂವನ್ನು ಅದು ನಾವು ಇಲ್ಲೇ ಗುಲ್ಬರ್ಗಾದಲ್ಲಿ ಮಾರ್ಕೆಟ್ ಮಾಡಿ ಮಾಡಿರ್ತಿದ್ವಿ. ಅದು ಹೂವಿನ ಬೆಳೆಗಳಿಗೆ ಲೋಕಲ್ ಮಾರ್ಕೆಟ್ ಸಾಕಾಗ್ತದೆ ಅಂತೀರಿ? ಹಾ ಇದೆ ಸರ್, ತುಂಬಾ ಚೆನ್ನಾಗಿದೆ. ಬಟ್ ಓನ್ಲಿ ಥಿಂಗ್ ಇಸ್ ಹೇಳಿದ್ವಲ್ಲ, ಈಗ ಒಂದು ದೀಪಾವಳಿ ಒಂದೇ ಕಾನ್ಸೆಪ್ಟ್ ಇಟ್ಕೊಂಡು ಎಲ್ಲಾ ರೈತರು ದೀಪಾವಳಿ ಟೈಮ್ ಅಲ್ಲಿ ಹೇಳಿ ಬರೋ ತರ ಮಾಡಿ ಆ ದೀಪಾವಳಿಗೆ 10 ರೂಪಾಯಿ ಇರುತ್ತೆ. ನಾನು ಯಾವುದೇ ಮಾಡಿದ್ರು ಕೂಡ ಇಲ್ಲಿವರೆಗೂ ಐ ಹ್ಯಾವ್ ವೆಂಟ್ ಅಗೇನ್ಸ್ಟ್ ದ ಮಾರ್ಕೆಟ್. ನನಗೆ ತುಂಬಾ ಜನ ಸಲಹೆ ಮಾಡಿದ್ರು, ಏಪ್ರಿಲ್ ಮೇ ಅಲ್ಲಿ ನೀವು ಬನಾನಾ ಪ್ಲಾಂಟೇಶನ್ ಮಾಡಬೇಡಿ, 43 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ, ಸುಟ್ಟು ಹೋಗುತ್ತೆ ಅಂತ. ಐ ಟುಕ್ ಇಟ್ ಆಸ್ ಅ ಚಾಲೆಂಜ್. ನಾನು ಬನಾನಾಕ್ಕಿಂತ ಮುಂಚೆ ಒಂದು ಮೆಕ್ಕೆಜೋಳ ಹಾಕಿದೆ, ಆ ಮೆಕ್ಕೆಜೋಳ ಒಂದು 2 ಫೀಟ್ ಬೆಳೆದ ಮೇಲೆ ಅದರ ನೆರಳಲ್ಲಿ ನಾನು ಬಾಳೆ ಸಸಿ. ಅದ್ಭುತ ಅದ್ಭುತ ವಿಚಾರ ಇದು. ಐ ಆಲ್ವೇಸ್ ಡನ್ ದಿಸ್ ಟೈಪ್ ಆಫ್ ಆರ್ ಅಂಡ್ ಡಿ. ಅದಕ್ಕೆ ನಾನು ಅಗೇನ್ಸ್ಟ್ ದ ಮಾರ್ಕೆಟ್, ದೀಪಾವಳಿ ಮುಗಿದ ಮೇಲೆ ನನಗೆ ಚೆಂಡು ಹೂವು ಬರಬೇಕು ಆ ರೀತಿ ಪ್ಲಾಂಟೇಶನ್ ಮಾಡಿದ್ದೆ. ನಾನು 100 ರೂಪೀಸ್ ಕೆಜಿ ಚೆಂಡು ಹೂವನ್ನು ಮಾಡಿದೆ. ಅಂದ್ರೆ ಅಲ್ಲಿ ಬಾಳೆ ಗಿಡಗಳಿಗೆ ಒಂದು ನೆರಳು ಸಿಗ್ಬೇಕು, ಡೈರೆಕ್ಟ್ ಸನ್ಲೈಟ್ ಅದಕ್ಕೆ ಬೀಳಬಾರದು. ಮತ್ತೆ ಬೇಸಿಗೆ ಒಳಗೆ ಏನೋ ತೊಂದರೆಗಳಾಗುತ್ತಾವ ಬಿಸಿಲಿನಿಂದ, ಆ ತೊಂದರೆಗಳನ್ನು ನೀವು ಕಡಿಮೆ ಮಾಡ್ಕೊಂಡು ಬೇಸಿಗೆಯಲ್ಲಿ ಒಂದು ಹೀಟ್ ವೇವ್ ಬರುತ್ತೆ, ಬಿಸಿ ಗಾಳೆ, ಅದರಿಂದ ಬಾಳೆಯಲ್ಲಿ ತುಂಬಾ ನಾಜುಕ್ ಇರೋದ್ರಿಂದ ಅದು ಕೆಟ್ಟ ಹೋಗುತ್ತೆ. ಅದಕ್ಕೆ ನಾವೇನ್ ಮಾಡ್ತಿದ್ವಿ, ಸುತ್ತಲೂ ಬದುಗೆ ಸೂಪರ್ ನೇಪಿಯರ್ ಅಂತ ಹುಲ್ಲಿನ ಇದು ಹಾಕಿದ್ವಿ. ಅದರಿಂದ ಬಿಸಿ ಗಾಳಿ ಆ ಸೂಪರ್ ನೇಪಿಯರ್ ಹಸಿರು ಎಲೆಗೆ ತಟ್ಟದಾಗ ಆ ಬಿಸಿ ಇರೋದನ್ನ ತಂಪಾಗಿ ಬಾಳೆ ಎಲೆಗೆ ಹೋಗ್ತದೆ. ಅದು ನಾನು ಸೂಪರ್ ನೇಪಿಯರ್ ಹಾಕಿದ್ಮೇಲೆ 4 ಇಯರ್ಸ್ ಬ್ಯಾಕ್ ನಾನು ಹಾಕಿದ್ದೆ ಅದು. ಅವಾಗೆ ನನಗೆ ರಾಜು ತೆಗಳಿ ಸರ್ ಅವ್ರು ಬಂದು ಇದು ಐಡಿಯಾ ನಿನಗೆ ಹ್ಯಾಕ್ ಬಂತು, ನಮ್ ಕಡೆ ಎಲ್ಲ ಅದು ಚಪ್ರಾದ ಏನೇನೋ ಕಾಡ್ತಾರೆ ಸರ್. ನಾನಂದೆ ಅಲ್ಲ ಸರ್, ನನಗೆ ಇದು ತರ ಮಾಡ್ಬೇಕನ್ಸ್ತು, ಸ್ಟಾರ್ಟೆಡ್ ಡೂಯಿಂಗ್ ದಿಸ್. ನಮ್ ದನ ಕರುಗಳಿಗೂ ಅದು ಮೇವ್ ಆಗುತ್ತೆ. ಹೌದು, ಊರಲ್ಲಿರುವಂತಹ ರೈತರಿಗೆ ಯಾರಿಗೆ ದನ ಕರೆ ಇರುತ್ತೆ ನಾವು ಅವ್ರಿಗೂ ಸಹಾಯ ಮಾಡಬಹುದು. ನಿಮ್ಮಲ್ಲಿ ಮತ್ತೆ ಆಡು ಕುರಿ ನಮಗೂ ಅದು ಬೇಕು, ನಿಮಗೆ ಮೇವ್ ಅಂತೂ ಹಸಿರು ಮೇವ್ ಸಿಗ್ತಾ ಇದೆ. ಮತ್ತೆ ಬೇರೆ ಯಾವ ವಿಚಾರಗಳನ್ನ ನೀವು ಈ ತರ ಹೊಸ ಅನ್ನುವಂತಹ ವಿಚಾರಗಳನ್ನ ಯಾವುದು ಮಾಡಿದ್ರಿ ರೈತರಿಗೆ? ರೈತರಿಗೆ ಅಂದ್ರೆ ಎಂಡ್ ಆಫ್ ದ ಡೇ ಐ ವಾಂಟೆಡ್ ಟು ಮೋಟಿವೇಟ್ ದ ಫಾರ್ಮರ್ಸ್. ನಾವು ವಿಭಿನ್ನವಾಗಿ ಡಿಫ್ರೆಂಟ್ ಥಿಂಗ್ಸ್. ಐ ವಾಸ್ ದ ಫಸ್ಟ್ ಪರ್ಸನ್ ನಮ್ಮ ಊರಲ್ಲಿ ನಾನು ವಾಟರ್ ಮೆಲನ್ ಮಾಡಿದೆ, ಐ ವಾಸ್ ದ ಫಸ್ಟ್ ಪರ್ಸನ್ ನಮ್ಮ ಊರಲ್ಲಿ ನಾನು ಪಪಾಯ ಮಾಡಿದೆ, ಐ ವಾಸ್ ದ ಫಸ್ಟ್ ಪರ್ಸನ್ ನಮ್ಮ ಊರಲ್ಲಿ ನಾನು ನಾನೇ ಕಬ್ಬನ್ನ ಹಾಕಿ ಅದರಿಂದ ಜ್ಯೂಸ್ ಮಾಡಿ ನಾನು ಡೈರೆಕ್ಟ್ ಕಸ್ಟಮರ್ಸ್ ಗೆ ಕೊಡುವಂತದ್ದು. ಐ ವಾಸ್ ದ ಫಸ್ಟ್ ಪರ್ಸನ್ ಆಗಿ ನಾನು 4ನೇ 5ನೇ ತಳೆ ಈಗ ಬಾಳೆ ಬಿಡ್ತಾ ಇದ್ದೆ. 4th ಕಟಿಂಗ್ ನಾನು ಬಾಳೆ 4ನೇ ಕಟಿಂಗ್ ಇದೆ. ಅದು ಹೆಂಗ್? ಅದು ಬಹಳ ಜನ ನನಗಂದ್ರು ಬರಲ್ರಿ, ಚಾಲೆಂಜ್ ಇದೆ, 2 ಬರಲ್ಲ ಅಷ್ಟೇ ಇದೆ, ಇಲ್ಲ ನಾನು ಯಾಕೆ ಬರಲ್ಲ ಬರುತ್ತೆ ಅಂತ ಹೇಳಿ ಆಸ್ ಎ ಚಾಲೆಂಜ್ ಅನ್ನ ತಗೊಂಡು ನಾನು ಮಾಡಿದೆ. ಸಕ್ಸಸ್ಫುಲಿ ನಾನು ಲಾಸ್ಟ್ ಸಮ್ಮರ್ ಅಲ್ಲಿ 3rd ಕಟಿಂಗ್ ಮಾಡಿದ್ದೀನಿ. ಈ ಸರ್ತಿ ಕಟಿಂಗ್ ಸ್ಟಾರ್ಟ್ ಆಗಿದೆ, 4th ಕಟಿಂಗ್ ನಡೀತಾ ಇದೆ ಬಾಳೆ. ಅದು ಹೆಂಗಾಗಿತ್ತು? ಅದು ಏನಿಲ್ಲ ಸರ್, ಅದು ಒಂದು ಮಿತ್ ಇದೆ ಜನರಲ್ಲಿ, ಅದು ಎಲ್ಲಾನು ತೆಗಿಬೇಕು. ಸಿ ಪ್ರಾಬ್ಲಮ್ ಇಸ್ ಲೈಕ್ ರೈತರು ನಾವು ಭೂಮಿಯಿಂದ ಎಷ್ಟಾಗುತ್ತೆ ಅಷ್ಟು ಬರೀ ತಗೊಳ್ಳೋದಷ್ಟ ನೋಡಬಾರ್ದು, ಅಟ್ ದ ಸೇಮ್ ಟೈಮ್ ಕೊಡಬೇಕು. ಸೊ ಹ್ಯಾಕ್ ಕೊಡಕ್ ಸಾಧ್ಯ? ನೀವು ಬಾಳೆ ಬೆಳೆದ್ರಿ 1 ವರ್ಷ, ಅದನ್ನ ಎಲ್ಲ ಕಿತ್ತು ಬದುಕು ಹಾಕಿದ್ರಿ, ಮತ್ತೆ ನೀವು ಹೊಸ ಆಗಿ ತಂದು ಹಾಕಿದ್ರಿ, ಅದು ಕಿತ್ತು ಹೊದಗಾಗ, ಮತ್ತೆ ಹೌ ಆರ್ ವಿ ಗೋಯಿಂಗ್ ಟು ಫೀಡ್ ಅವರ್ ಮದರ್ ಲ್ಯಾಂಡ್? ಅದನ್ನ ವಿಚಾರ ಮಾಡಿ ನಾನು ಅನ್ಕೊಂಡೆ ಇದು ಈ ರೀತಿ ಮಾಡಿದ್ರೆ ಭೂಮಿ ಬರ್ಡ್ ಆಗುತ್ತೆ. 4th ಟೈಮ್ ಬಾಳೆ ಬಿಡಬೇಕಾದ್ರೆ ನಾನು ಇಲ್ಲಿವರೆಗೂ ಅದಕ್ಕೆ ಒಂದು 100 ರೂಪೀಸ್ ಖರ್ಚು ಮಾಡಿಲ್ಲ. ನನಗೆ ಅದು ಫಸ್ಟ್ ಟೈಮ್ ಬಾಳೆ ಎಲೆನೆ ಇಡೀ ಲ್ಯಾಂಡ್ಗೆ ಮಲ್ಚಿಂಗ್ ಆಗುತ್ತೆ. ಹೌದು ಹೌದು, ಅಲ್ಲಿ ನಿಮ್ಗೆ ಹುಲ್ಲು ಬೆಳೆಯಲ್ಲ, ಕಳೆ ತೆಗೆಯುವಂತ ಲೇಬರ್ ಕಾಸ್ಟ್ ಉಳಿತು, ಆಮೇಲೆ ನೀವು ಸಸಿ ತಂದು ಅದನ್ನ ನಾಟಿ ಮಾಡೋ ಅದು ಕಾಸ್ಟ್ ಉಳಿತು. ಸೊ ಹೆಂಗ್ ನೋಡ್ಬೇಕು ಅಂತಂದ್ರೆ ನಮ್ ಅಗೇನ್ಸ್ಟ್ ದ ಇನ್ವೆಸ್ಟ್ಮೆಂಟ್ ನೋಡಿ, ನನಗೆ ಈಲ್ಡ್ ಕಡಿಮೆ ಬಂದಿದೆ, 3rd 4th ಖರ್ಚು ಮಾಡಿದ್ದು ಕಡಿಮೆ, ಖರ್ಚು 0 ಆಗಿದೆ. ಅಂಡ್ ನಾಟ್ ಜಸ್ಟ್ ಕಮರ್ಷಿಯಲ್ ಕ್ಯಾಲ್ಕುಲೇಷನ್, ಇಲ್ಲಿ ನಾನು ಭೂಮಿಗೆ ಏನ್ ಕೊಟ್ಟೆ ಅನ್ನೋದು ನನಗೆ ಅಲ್ಲಿ ಆನ್ಸರ್ ಇದೆ. ನಾನು ಇಷ್ಟು 3 ಬಾಳೆ ಬೆಳೆದಂತಹದ್ದು ಮರ ಅದೇನಿದೆಯಲ್ಲ ಲೀವ್ಸ್ ಸ್ಟೆಮ್ಸ್, ಅದನ್ನ ಎಲ್ಲಾನೂ ಕೂಡ ಅದೇ ಭೂಮಿಗೆ ಅಲ್ಲಿ ಅರ್ಪಿಸ್ತದೆ, ಅದೆಲ್ಲ ಈಗ ಕೊಳತು ಅದು ಗೊಬ್ಬರ ಆಗಿದೆ. ಸೊ ಐ ಆಮ್ ಮೇಂಟೈನಿಂಗ್ ದ ಇಕೋಲಾಜಿಕಲ್ ಬ್ಯಾಲೆನ್ಸ್. ಅಲ್ಲಿ ನಮ್ಗೆ ಭೂಮಿಯಲ್ಲಿ ಆರ್ಗ್ಯಾನಿಕ್ ಕಾರ್ಬನ್ ತುಂಬಾ ಇಂಪಾರ್ಟೆಂಟ್, ಎಷ್ಟು ಮೈಕ್ರೋ ಲೆವೆಲ್ ಅಲ್ಲಿ ಬಂದಿದೀವಿ ನಾವು, ಅದನ್ನ ಇನ್ಕ್ರೀಸ್ ಮಾಡೋದಕ್ಕೆ ದಿಸ್ ಇಸ್ ದ ಓನ್ಲಿ ಥಿಂಗ್. ವಾಟ್ ನಾವು ಕೊಡೋದನ್ನ ಕಲೀಲಿಲ್ಲ ಅಂದ್ರೆ ನಾವು ಮುಂದೆ ತಗೊಳ್ಳೋದು ಮರಿಬೇಕಾಗತ್ತೆ. ಯು ಕೆನಾಟ್ ಎಕ್ಸ್ಪೆಕ್ಟ್. ಅಂದ್ರೆ ನಾವು ಏನು ಫಲ ತಗೋತೀವಿ ಉಳಿದಿದ್ದನ್ನ ನಾವು ನೇರವಾಗಿ ಭೂಮಿಗೆ ಕೊಡಬೇಕು, ಕೊಡುವಂತಹ ಒಂದು ವ್ಯವಸ್ಥೆಯನ್ನ ಮಾಡಿಕೊಳ್ಬೇಕು. ಸಾಮಾನ್ಯವಾಗಿ ನಾವು ನೋಡ್ತಾ ಇರ್ತೀವಿ ಸಾಕಷ್ಟು ಜನ ಈ ಕಸ ಬಹಳಾಗಿದೆ ಅಂತ ಹೇಳಿ ಸುಟ್ಟು ಹಾಕುವಂತದನ್ನ ನೋಡ್ತಾ ಇದ್ದೀವಿ. ಆದ್ರೂ ಕೂಡ ಅಂತ ಒಂದು ಏನು ಪ್ರಾಕ್ಟೀಸ್ ಯಾರಾದರೂ ಮಾಡ್ತಿದ್ರೆ ದಯವಿಟ್ಟು ಆತ್ಮೀಯರೇ ನಿಲ್ಲಿಸಬೇಕು. ಈಗ ಬಹಳಷ್ಟು ಕಡಿಮೆನೂ ಕೂಡ ಆಗಿದೆ, ಅದ್ರ ಬಗ್ಗೆ ಒಂದ್ ಸ್ವಲ್ಪ ತಿಳುವಳಿಕೆ ಕೂಡ ಬರ್ತಾ ಇದೆ ಅಂತ ಅನಿಸ್ತದೆ ನಮ್ಮ ರೈತರಿಗೆ. ಒಂದ್ ವೇಳೆ ಏನು ರವದಿ ಸುಟ್ರ ಅಥವಾ ಬೆಳೆ ಉಳಿಕೆಗಳನ್ನು ಸುಟ್ಟು ಹಾಕಿದ್ರೆ ಅಲ್ಲಿ ಏನು ಮಣ್ಣಿರ್ತದ ಮಣ್ಣು ಕೂಡ ಸುಟ್ಟು ಹೋಗ್ಬಿಡ್ತದ ಅನ್ನುವಂತ ಮಾತು ನಾವೆಲ್ಲರೂ ನೆನಪಿಡುವಂತದ್ದು. ನಿಮ್ಮ ಸುತ್ತಮುತ್ತಲ ರೈತರು ಯಾವ ರೀತಿ ಕಳೆಗಳ ನಿರ್ವಹಣೆ ಮಾಡ್ತಾ ಇದ್ದಾರೆ, ನಿಮ್ಮ ಒಂದು ವಿಚಾರಗಳನ್ನ ತಗೊಂಡು ಈ ಬಗ್ಗೆ ಏನಾದರೂ ಸುಧಾರಣೆ ಆಗಿದ್ದಾರಂತ? ಹೌದು ಸರ್, ಸಾಕಷ್ಟು ಜನ ಈಗ ಫಾಲೋ ಮಾಡ್ತಾ ಇದ್ದಾರೆ ನಮ್ಮ ಪದ್ಧತಿಯನ್ನ. ನಮ್ ನೋಡಿ ಅವರು ವಾಟರ್ ಮೆಲನ್ ಹಾಕ್ಬೇಕು ಸರ್ ನಾವು ಅಂತ ಹೇಳಿ ಅವರು ಸ್ವಿಚ್ ಆಗ್ತಾ ಇದಾರೆ. ಬರೀ ಮುಂಚೆ ನಾವು ಶುಗರ್ ಕೇನ್ ಅಲ್ಲಿ ಅಷ್ಟೇ ಫೋಕಸ್ ಮಾಡ್ತಾ ಇದ್ರು, ಈಗ ಅವರು ವಿಚಾರ ಮಾಡ್ತಾ ಇದಾರೆ, ವಾಟರ್ ಮೆಲನ್ ಹಾಕ್ತಾ ಇದಾರೆ, ಬಾಳೆಗೆ ಹೋಗ್ತಾ ಇದಾರೆ, ಆಮೇಲೆ ಈ ಸುಡೋದನ್ನ ಹೇಗೆ ಅವಾಯ್ಡ್ ಮಾಡ್ಬೇಕು ಅಂತ ಹೇಳಿ ಬಂದು ಕನ್ಸಲ್ಟೂ ಮಾಡ್ತಾ ಇದಾರೆ. ನೋಡಿ ಸ್ವಲ್ಪ ಕಷ್ಟ ಇದೆ, ಸುಡೋದು ತುಂಬಾ ಸುಲಭ ಇದೆ, ಕಡ್ಡಿ ಕೊರೆದ್ರೆ ನಿಮ್ ಯುವರ್ ಫಾರ್ಮ್ ಇಸ್ ಕ್ಲೀನ್, ಆದ್ರೆ ಇದು ಮಲ್ಚ್ ಮಾಡಿ ಅದನ್ನ ಬುಕ್ಣಿ ಮಾಡಿ ಅದು ಮಣ್ಣಲ್ಲಿ ಕಲಸಿ ಅದನ್ನ ಗೊಬ್ಬರ ಮಾಡ್ತಕ್ಕಂಥದ್ದು ಕಷ್ಟದ ಕೆಲಸ. ಬಟ್ ನಾವು ಇರೋದೇ ಅದಕ್ಕೆ ತಾನೆ, ರೈತರು ಇರೋದೇ ಕಷ್ಟಪಡೋದೆ. ಅದನ್ನ ನಾನು ಅವ್ರಿಗೆ ಅರ್ಥ ಮಾಡಿಸಿ ಐ ಆಮ್ ಟ್ರೈಂಗ್ ಔಟ್ ಟು ಮೋರ್ ಅಂಡ್ ಮೋರ್ ಜನಕ್ಕೆ ಅದು ಸುಡಬಾರ್ದು ಅನ್ನೋ ಮೆಸೇಜ್ ಅನ್ನ ಕೊಡಕ್ ಪ್ರಯತ್ನ ಮಾಡ್ತೇನೆ. ಈಗ ನಿಮ್ಮ ತೋಟಕ್ಕೆ ನೋಡೋದಕ್ಕೆ ಬಂದಂತಹ ರೈತರಿಗೆ ಕೂಡ ಹೊಸ ಹೊಸ ಪಾಠಗಳು ಸಿಕ್ಕೇ ಸಿಗ್ತಾವ. ಅವರಿಗೂ ಕೂಡ ತಾವು ಯಾವ ರೀತಿ ಐಟಿ ಕಂಪನಿ ಇದ್ದಾಗ ತಾವು ಟ್ರೈನಿಂಗ್ ಮಾಡ್ತಾ ಇದ್ರಿ, ತರಬೇತಿ ಮಾಡ್ತಾ ಇದ್ರಿ, ಅದೇ ರೀತಿ ರೈತರಿಗೂ ಕೂಡ ಟ್ರೈನಿಂಗ್ ಮಾಡ್ತಾ ಇದ್ದೀರಿ ಈಗ? ಟ್ರೈನಿಂಗ್ ಅಂತ ಇಲ್ಲ ಸರ್, ನನ್ನ ಹೈವೇ ಇರೋದ್ರಿಂದ ತುಂಬಾ ಜನ ಬರ್ತಾರೆ ಎವ್ರಿ ಟೈಮ್ ದೇ ವಿಸಿಟ್. ಎಲ್ಲರಿಗೂ ಇಚ್ಛೆ ಇದೆ, ನಾವು ಕೃಷಿ ಮಾಡಬೇಕು, ನಾವು ಕೃಷಿ ಮಾಡಬೇಕು. ಕೃಷಿ ಒಂದು ವಿಭಿನ್ನವಾದ ಕ್ಷೇತ್ರ, ಯಾವುದೇ ಒಂದು ವ್ಯಕ್ತಿ ಕರ್ಕೊಂಡು ಬರಿ ಮಾಡಬೇಕು ಅನ್ನೋ ಇಚ್ಛೆ ಎಲ್ಲರಿಗೂ ಇದೆ, ಎಲ್ಲರಿಗೂ ಇದೆ, ಬೇಡ ಅಂತ ಅನ್ನೋದಿಲ್ಲ. ಈ ಒಂದು ಸ್ವಲ್ಪ ನೀವು ಹೇಳದಂಗೆ ರೇಟ್ ಸಿಗದೆ ಇರೋದಕ್ಕೆ ನಮಗೆ ಚಿತ್ರಣ ತಪ್ಪು ತೋರಿಸಿದ್ದಾರೆ ಕೃಷಿ ಬಗ್ಗೆ. ದ ಪ್ರಾಬ್ಲಮ್ ವಿ ಲ್ಯಾಕ್ಡ್ ಇಸ್ ವೇಟ್ ದೇರ್. ಏನ್ ತೋರಿಸಿದ್ದಾರೆ, ಫಾರ್ ಎನ್ ಎಕ್ಸಾಂಪಲ್, ಹಸುವಿನ ಉತ್ಪನ್ನ ಹಾಲುನೇ ಮೇನ್ ಅಂತ ಹೇಳಿ ತೋರಿಸಿರೋದ್ರಿಂದ ಇವತ್ತು ಆಕಳ ಗತಿ ಇದು ಆಗಿದೆ. ಗೋವುಗಳ ಸಂಖ್ಯೆ ಇಷ್ಟೊಂದು ಹೀನಾಯವಾಗಿ ಕಡಿಮೆ ಆಗೋದಕ್ಕೆ ಕಾರಣ ಅದೇ, ಯಾಕಂದ್ರೆ ಅದರದ್ದು ಮೇನ್ ಉತ್ಪನ್ನ ಹಾಲು. ಟು ಬಿ ವೆರಿ ಫ್ರಾಂಕ್, ಅದರದ್ದು ಹಾಲು ಬೈ ಪ್ರಾಡಕ್ಟ್. ನನಗೆ 6 ತಿಂಗಳು 8 ತಿಂಗಳು ಹಾಲು ಕೊಡುತ್ತೆ, ಬಟ್ ದಿನ ಕೊಡುವಂತದ್ದು ಸೆಗಣೆ, ದಿನ ಕೊಡುವಂತದ್ದು ಗಂಜಲ. ನನಗೆ ಮೇನ್ ಸೆಗಣೆ ಮತ್ತೆ ಗಂಜಲ, ಹಾಲು ಜಸ್ಟ್ ಇಸ್ ಅ ಬೈ ಪ್ರಾಡಕ್ಟ್ ಅಂತ ಈ ರೀತಿ ನಮಗೆ ಮೆಸೇಜ್ ನೀಡಿದ್ರೆ ಇವತ್ತು ಗೋವುಗಳ ಸಂಖ್ಯೆ ತುಂಬಾ ಆಗಿರುತ್ತೆ. ಮೆಸೇಜ್ ಇಸ್ ರಾಂಗ್. ಸೊ ಮಾಡ್ಬೇಕಂದವರಿಗೆ ಬರೀ ಅವರಿಗೆ ದುಡ್ಡು ತೋರಿಸಿದ್ದಾರೆ. ಈಗ ನಾನು ಪ್ರೋಗ್ರೆಸಿವ್ ಫಾರ್ಮರ್ ಅಂತ ನೀವು ಐಡೆಂಟಿಫೈ ಮಾಡಿ ನನಗೆ ಇಲ್ಲಿ ಕರೆಸಿದ್ರಿ. ಈಗ ನಾನು ಅದೇ ಮಾತು ಹೇಳಿದೆ, 5 ಲಕ್ಷ ಎಕರೆಯಲ್ಲಿ ಗಳಿಸ್ತೀರಿ, 10 ಲಕ್ಷ ಗಳಿಸ್ತೀರಿ ಅಂತಂದ್ರೆ ಐ ಆಮ್ ಮಿಸ್ಲೀಡಿಂಗ್ ಮೋಸ್ಟ್ ಆಫ್ ದ ಪೀಪಲ್. ನೋ, ನಾನು ನೆಮ್ಮದಿ ಇದೆ ಅಂತ ಹೇಳಿದೆ, ನಿಮ್ದು ಆರೋಗ್ಯ ಇದೆ ಅಂತ ಹೇಳಿದೆ, ಬಟ್ ನಾನು ಯಾವ ಮಾತಲ್ಲೂ ನಿಮ್ಗೆ ಸಿಕ್ಕಾಪಟ್ಟೆ ನೀವು ಕೋಟ್ಯಾಧಿಪತಿ ಆಗ್ತೀರಿ ಅಂತ ಹೇಳಿಲ್ಲ. ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ ಸರ್, ಈಗ ಒಂದು ಪ್ರೋಗ್ರೆಸಿವ್ ಫಾರ್ಮರ್, ಒಂದು ಸಕ್ಸಸ್ಫುಲ್ ಫಾರ್ಮರ್, ಒಂದು ಯಶಸ್ವಿ ರೈತ ಅಂತ ನಾವು ಏನ್ ಹೇಳ್ತೀವಿ, ಒಂದು ಇಂಡಿವಿಜುವಲ್ ಕಾಂಟ್ರಿಬ್ಯೂಷನ್ ನಾನು ಅದರಲ್ಲಿ ಇರಲ್ಲ. ಹೇಳದೇನಂದ್ರೆ, ಒಂದು ನಾನ್ ಪ್ರೋಗ್ರೆಸಿವ್ ಫಾರ್ಮರ್ ಯಶಸ್ವಿ ರೈತ ಅಂತಂದ್ರೆ ಅದರಲ್ಲಿ ಬಹಳಷ್ಟು ಜನದ ಕೊಡುಗೆ ಇರುತ್ತೆ, ಸಮಾಜದ್ದು ಕೊಡುಗೆ ಇರುತ್ತೆ, ನೀವು ಹೇಳ್ದಂಗೆ ಕೃಷಿ ವಿಜ್ಞಾನಿಗಳದ್ದು ಕೊಡುಗೆ ಇರುತ್ತೆ, ಅದರಲ್ಲಿ ನಮ್ದು ಜೆಸ್ಕಾಮ್ ಎಸ್ಪೆಷಲಿ ಎಲೆಕ್ಟ್ರಿಸಿಟಿ ಸಪ್ಲೈ ನಿರಂತರವಾಗಿ ಅವರು ಹೇಗೆ ಅವ್ರದ್ದು ಕೊಡುಗೆ ಇರುತ್ತೆ, ನಮ್ ಅಕ್ಕಪಕ್ಕ ಹೊಲದ ಸಪೋರ್ಟ್ ಇರುತ್ತೆ. ಒಂದು ಸಕ್ಸಸ್ಫುಲ್ ಫಾರ್ಮರ್ ಅಂತಂದ್ರೆ ಆ ಕೃತಜ್ಞತೆ ನಾನು ಒಬ್ಬನೇ ತಗೊಳಕ್ ಸಾಧ್ಯ, ಗ್ರಾಹಕರದ್ದು ಇರ್ತದೆ ಅದರಲ್ಲಿ, ಗ್ರಾಹಕರು ನನ್ ಫೀಲ್ಡ್ ಅಲ್ಲಿ ಇದರಲ್ಲಿ ಗ್ರಾಹಕರದ್ದು ಇದೆ. ಸೊ ಪ್ರೋಗ್ರೆಸಿವ್ ಫಾರ್ಮರ್ ಅಂದ್ರೆ ಹಿ ಇಸ್ ನಾಟ್ ಎಲೋನ್, ಸ್ಟ್ಯಾಂಡ್ ಅಲೋನ್ ಪ್ರೋಗ್ರೆಸ್ ಆಗಕ್ಕೆ ಸಾಧ್ಯ ಅಲ್ಲ ಇದರಲ್ಲಿ. ಅದಕ್ಕೆ ಕೃಷಿ ಮಾಡೋರು ಎಲ್ಲರೂ ನಿಮ್ಮ ನೆರೆ ಹೊರೆ ರೈತರಿಗೆ ಸಹಾಯ ಮಾಡಿ ಅವ್ರ ಜೊತೆಗೆ ನಾವು ಬೆಳೆಯುವಂತದ್ದೇನು ಆನಂದ ಇದೆಯಲ್ಲ, ದಟ್ ಈಸ್ ಅಲ್ಟಿಮೇಟ್. ಸಂತೋಷ ಆತ್ಮೀಯರೇ, ರಾಜಶೇಖರ್ ಪಾಟೀಲ್ ಅವರು ಏನು ತಮ್ಮ ಅನುಭವಗಳನ್ನ ಇಲ್ಲಿ ತನಕ ನಮಗೆ ಹೇಳಿದ್ರು, ಅದರ ಬಗ್ಗೆ ತಾವು ಅವರ ಜೊತೆಗೆ ಇನ್ನೂ ಹೆಚ್ಚಿನ ಮಾಹಿತಿ, ಅವರ ಜೊತೆ ಸಂಪರ್ಕ ಮಾಡಿ ಮಾತಾಡಬಹುದು. ಅದಕ್ಕಾಗಿ ಅವರ ಮೊಬೈಲ್ ನಂಬರ್ ಹೇಳ್ತೀನಿ, ತಾವು ಬರ್ಕೊಳ್ಬಹುದು. 99868 7333 ಈ ನಂಬರ್ನ ಸಂಪರ್ಕ ಮಾಡಿ ಅವರ ಜೊತೆಗೆ ತಾವು ಮಾತಾಡಬಹುದು. ಒಳ್ಳೆಯದು ರಾಜಶೇಖರ್ ಪಾಟೀಲ್ ಅವರೇ, ಬಹಳ ಸಂತೋಷ ಆಯಿತು ತಮ್ಮ ಜೊತೆಗೆ ಮಾತಾಡಿ. ಕೇವಲ 4 ವರ್ಷಗಳನ್ನ ತಾವು ಕೃಷಿ ಕ್ಷೇತ್ರದಲ್ಲಿ ಕಳೆದರೂ ಕೂಡ ಸಾಕಷ್ಟು ಪ್ರಯೋಗಗಳನ್ನ ಮಾಡಿ ಹೊಸ ಹೊಸ ವಿಷಯಗಳನ್ನ ಕಂಡುಕೊಂಡು ಅದನ್ನ ತಮ್ಮ ಹೊಲದೊಳಗ ಅನುಷ್ಠಾನಕ್ಕೆ ತಂದಿದ್ದೀರಿ. ಆ ಮೂಲಕ ಬೇರೆಯವರಿಗೆ ಪಾಠ ಆಗುವಂತಹ ಅನೇಕ ಸನ್ನಿವೇಶಗಳನ್ನ ತಾವು ನಿರ್ಮಾಣ ಮಾಡಿದ್ದೀರಿ. ಆಮೇಲೆ ನಮ್ಮ ರೈತರು ಈ ಕೃಷಿ ಕ್ಷೇತ್ರವನ್ನ ಯಾವ ರೀತಿ ನೋಡಬೇಕು ಅನ್ನೋದ್ರ ಬಗ್ಗೆ ಕೂಡ ತಾವು ತಮ್ಮ ವಿಚಾರಗಳನ್ನು ಹೇಳಿದ್ದೀರಿ. ಬಹಳ ಮುಖ್ಯವಾದಂತಹ ಮಾತು, ಯಾವುದು ನಮಗೆ ಲಾಭ ಇದೆ, ಎಷ್ಟು ಆಯಾಮಗಳಲ್ಲಿ ನಮಗೆ ಲಾಭ ಇದೆ, ಎಷ್ಟು ಡೈಮೆನ್ಷನ್ಗಳಲ್ಲಿ ನಮಗೆ ಲಾಭ ಆಗಿದೆ ಅನ್ನೋದ್ರ ಬಗ್ಗೆ ವಿಚಾರ ಮಾಡಬೇಕೇ ಹೊರತು ಕೇವಲ ನಾವು ದುಡ್ಡಿನಿಂದ ನಮ್ಮ ಯಶಸ್ಸನ್ನ ಅಳೆಯುವುದಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಮಾತನ್ನ ಕೂಡ ತಾವು ಬಹಳ ಗಟ್ಟಿಯಾಗಿ ಹೇಳಿದ್ದೀರಿ, ಬಹಳ ಸಂತೋಷ ಆಯಿತು. ಈ ಎಲ್ಲ ವಿಚಾರಗಳು ನಮ್ಮ ರೈತರು ತಿಳ್ಕೊಂಡು ತಮ್ಮ ಮುಂದಿನ ಹೆಜ್ಜೆಯನ್ನ ಇಡ್ತಾರೆ ಅಂತೇಳಿ ನಾವು ಭಾವಿಸ್ತೀವಿ. ಯಾಕಪ್ಪ ಅಂತಂದ್ರೆ ಇವತ್ತು ಕೃಷಿ ಮಾಡೋದ್ರಿಂದ ಅದು ಇಡೀ ಸಮಾಜಕ್ಕೆ ಅನುಕೂಲ ಒದಗಿಸಬೇಕು, ಅದರ ಜೊತೆಗೆ ಪರಿಸರಕ್ಕೆ ಕೂಡ ಅನುಕೂಲಕರವಾದಂತಹ ಒಂದು ಕೃಷಿ ಆಗಿರಬೇಕು. ಇವತ್ತು ನಾವು ಪರಿಸರ ಸ್ನೇಹಿ ಕೃಷಿ ಅಂತೇಳಿ ನಾವೇನು ಕರಿತಾ ಇದ್ದೀವಿ, ಆ ಕೃಷಿಯನ್ನ ರೈತರು ಮಾಡಬೇಕು ಅನ್ನುವಂತಹ ಒಂದು ವಿಚಾರವನ್ನು ಕೂಡ ತಾವು ಇವತ್ತಿನ ದಿವಸ ಹೇಳಿದ್ದೀರಿ. ಯಾಕಂತಂದ್ರೆ ಪರಿಸರಕ್ಕೆ ಹತ್ತಿರವಾದಂತಹ ಕೃಷಿ ಮಾಡಿದ್ರೆ ಮಾತ್ರ ನಾವು ಉಳಿಯೋದಕ್ಕೆ ಸಾಧ್ಯ ಅದ, ಗ್ರಾಹಕರು ಉಳಿಯೋದಕ್ಕೆ ಸಾಧ್ಯ ಇದೆ, ಭೂಮಿನೂ ಉಳಿಯೋದಕ್ಕೆ ಸಾಧ್ಯ ಇದೆ. ಇಂತಹ ಮಾತುಗಳನ್ನ ನಮ್ಮ ರೈತರು ಮನನ ಮಾಡಿಕೊಂಡು ಮುಂದಿನ ವಿಚಾರಗಳನ್ನ ತಮ್ಮ ಹೊಲದೊಳಗ ಇಳಿಸ್ತೀರಿ ಅಂತ ಹೇಳಿ ಭಾವಿಸ್ತಾ, ರಾಜಶೇಖರ್ ಪಾಟೀಲ್ ಅವರೇ ಇಲ್ಲಿ ತನಕ ನಮ್ಮ ರೈತರ ಜೊತೆಗೆ ತಾವು ಸಂವಾದ ಮಾಡಿ ತಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದೀರಿ, ಅದಕ್ಕೆ ತುಂಬ ಹೃದಯ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ ಸರ್, ಥ್ಯಾಂಕ್ ಯು ಸೋ ಮಚ್. ಈ ತನಕ ಐಟಿ ಕಂಪನಿ ಬಿಟ್ಟು ಕೃಷಿಯಲ್ಲಿ ಸಾಧನೆ ಮಾಡುತ್ತಿರುವ ಕಲಬುರಗಿ ಜಿಲ್ಲೆ ಶಹಾಬಾದ್ ತಾಲೂಕಿನ ಬಂಕೂರ್ ಗ್ರಾಮದ ರಾಜಶೇಖರ್ ಪಾಟೀಲ್ ಅವರೊಂದಿಗೆ ನಡೆಸಿದ ಮಾತುಕತೆ ಕೇಳಿದಿರಿ. ಮಾತುಕತೆಯನ್ನ ನಡೆಸಿಕೊಟ್ಟವರು ಸೋಮಶೇಖರ್ ಎಸ್ ರೂಳಿ. ಈಗ ಮಲ್ಲಪ್ಪ ದಾಯಿಗೋಡಿ ಮತ್ತು ಸಂಗಡಿಗರಿಂದ ಮೈಲಾರ ಲಿಂಗನ ಪದಗಳು. ಹಂಗಾರ ಯಾದಿ ಕೂಡೋ ಗಜದಿಂದ ದೇವರ ಸೋದಾ